ಮುಕ್ತಾಯವಾಚ್ಚರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಆಕಾಶವಾಣಿ ಮೈಸೂರು FM 100.6, ಸಮಯ 6:50. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಭತ್ತದ ಬೇಸಾಯವನ್ನು ಕುರಿತ ನೇರ ಫೋನ್ಇನ್ ಕಾರ್ಯಕ್ರಮವಿದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ದಿನೇಶ್ ಜಿಆರ್ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎ ದೀಪಕ್. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251-252-282 ಹಾಗೂ 251-505-089. ಮೈಸೂರಿನ ಎಸ್ಟಿಡಿ ಕೋಡ್ 0821. ಕೇಳುಗರೆಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ರೀತಿಯಲ್ಲಿ ಭತ್ತವನ್ನು ಯಾವ ರೀತಿ ಬೇಸಾಯ ಮಾಡಬೇಕು, ಯಾವ ತಳಿಯನ್ನು ಬಳಕೆ ಮಾಡಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಶ್ನೆಗಳು ಸಾಕಷ್ಟು ಇರ್ತವೆ. ಯಾಕೆಂದರೆ ಭಾಳ ಖುಷಿಯಾದ ಸಂಗತಿ, ಅಣೆಕಟ್ಟೆಗಳು ತುಂಬ್ಕೊಂಬಿಟ್ಟಿದ್ದಾವೆ. ಕೃಷ್ಣರಾಜಸಾಗರ ಅಣೆಕಟ್ಟೆಗೆ ಇವತ್ತಷ್ಟೇ ಮುಖ್ಯಮಂತ್ರಿಗಳು ಬಾಗಿನವನ್ನು ಸಲ್ಲಿಸಿದ್ದಾರೆ. ಬೇರೆ ಅಣೆಕಟ್ಟೆಗಳು ಕೂಡ ಸಂಪೂರ್ಣವಾಗಿ ತುಂಬಿರೋದ್ರಿಂದ ಭತ್ತ ಬೆಳೆಯೋದಕ್ಕೆ ಎಲ್ರಿಗೂ ಖುಷಿ. ಈ ಸಂದರ್ಭದಲ್ಲಿ ವೈಜ್ಞಾನಿಕ ಭತ್ತದ ಬೇಸಾಯ ವಿಧಾನಕ್ಕೆ ಸಂಬಂಧಪಟ್ಟಂತೆ, ತಳಿಗಳಿಗೆ ಸಂಬಂಧಪಟ್ಟಂತೆ ಏನೇ ಪ್ರಶ್ನೆಗಳು ಬೇಕಿದ್ದರೂ ತಾವು ಕೇಳಬಹುದು. ಉತ್ತರಿಸೋದಕ್ಕೆ ಸಿದ್ಧವಾಗಿ ನಮ್ಮ ಜೊತೆ ಇದ್ದಾರೆ ಬೇಸಾಯ ತಜ್ಞರಾದ ಡಾಕ್ಟರ್ ಜಿ ಆರ್ ದಿನೇಶ್ ಅವರು. ನಮಸ್ಕಾರ ಡಾಕ್ಟರ್ ದಿನೇಶ್ ಅವರೇ. ನಮಸ್ಕಾರ ಸರ್. ಹಾಗೆ ಭತ್ತದ ತಳಿ ವಿಜ್ಞಾನಿ ಡಾಕ್ಟರ್ ಸಿ ಎ ದೀಪಕ್ ಅವರು ಕೂಡ ನನ್ನೊಂದಿಗೆ ಇದ್ದಾರೆ. ನಮಸ್ಕಾರ ಡಾಕ್ಟರ್ ದೀಪಕ್ ಅವರ. ನಮಸ್ಕಾರ ಸರ್. ಕೇಳಿದ್ರೆ ಈಗ ನೀವು ಪ್ರಶ್ನೆ ಕೇಳಬಹುದು, ಸೂಕ್ತವಾದ ಉತ್ತರವನ್ನು ನಮ್ಮಿಂದ ಪಡ್ಕೋಬಹುದು. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 251-252-282 251-089 ಎಸ್ಟಿಡಿ ಕ್ರಮ ಸಂಖ್ಯೆ 0821. ಮೊದಲ ದೂರವಾಣಿ ಕರೆ, ಯಾರು ಎಲ್ಲಿಂದ ಮಾತಾಡ್ತಾ ಇದ್ದಾರೆ ನೋಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್, ಹೇಳಿ ಯಾರು ಎಲ್ಲಿಂದ? ನಮಸ್ಕಾರ ಸರ್. ನಮಸ್ತೆ ಹೇಳಿ. ಶ್ರೀರಂಗಪುರ ತಾಲೂಕು ಸೋಸ್ಲೆ ಗ್ರಾಮದಿಂದ ಎಸ್ ಮಾಧವ ಶೆಟ್ಟಿ ಮಾಡೋ ನಮಸ್ಕಾರಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎರಡು ಪ್ರಶ್ನೆ ಇದೆ ಗುರುಗಳ. ಹಾ ಹೇಳಿ ಮಾಧವ ಶೆಟ್ರೆ. ಸರ್, ಸರ್ಟಿಫೈ ಸೀಡ್ಸ್ ಬಿತ್ತನೆಗಾಗಿ ಎಷ್ಟು ಬೆಳೆ ಗಂಟ ಉಪಯೋಗಿಸಬಹುದು ಅಂತ ಒಂದ್ ಪ್ರಶ್ನೆ. ಇನ್ನೊಂದ್ಸರಿ ಕೇಳಿ ಪ್ರಶ್ನೆ. ಸರ್ಟಿಫೈ ಸೀಡ್ಸ್ ಬಿತ್ತನೆ ಬೀಜ ತಗೊಂಡ ಮೇಲೆ ಎಷ್ಟು ಬೆಳೆ ಗಂಟ ಅದನ್ನ ಉಪಯೋಗಿಸಬಹುದು ಅಂತ ಒಂದ್ ಪ್ರಶ್ನೆ. ಆಯ್ತು. ಎರಡನೇ ಪ್ರಶ್ನೆ, ಎರಡ್ ಭೂಮಿಯಲ್ಲಿ ಮೊಳಕೆ ಪ್ರಮಾಣ ಬರುತ್ತೆ ಹಾಗೂ ಬೆಳವಣಿಗೆ ಕಮ್ಮಿ ಬರ್ತಾಳೆ, ಏನ್ ಕಾರಣ ಅಂತ ಎರಡನೇ ಪ್ರಶ್ನೆ ಗುರುಗಳ. ಉತ್ತರ ಹೇಳ್ತೀರಾ? ಸರ್, ಮೊದಲನೇ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಸೊ ಅವ್ರ ಪ್ರಶ್ನೆ ಬಂದು ಸರ್ಟಿಫೈಡ್ ಸೀಡ್ಸ್ನ ತಗೊಂಡ್ರೆ ನಾವು ಎಷ್ಟು ವರ್ಷ ಅದನ್ನು ಬಳಕೆ ಮಾಡ್ಬೋದು ಅನ್ನೋದು ಅವ್ರ ಪ್ರಶ್ನೆ ಆಗಿರ್ತದೆ. ಇವರೇ ಅದು ಸರ್ಟಿಫೈಡ್ ಸೀಡ್ ಆಗಿರಲಿ, ನಿಮ್ಮ ಯಾವುದೇ ಸೀಡ್ ಆಗಿರಲಿ, ಸೊ ನಾವು ಬೀಜೋತ್ಪಾದನೆ ಕಾರ್ಯಕ್ರಮ ಯಾವ ರೀತಿ ಮಾಡ್ತೀವಿ ಅಂತಂದರೆ ಅದನ್ನು ಫ್ಯಾಕ್ಟ್ರಿಯಿಂದ ಏನು ಮಾಡಲ್ಲ. ಸೊ ನಾವು ಒಂದು ಬೆಳೆಯನ್ನು ಬೆಳೆದು ಅದರಲ್ಲಿ ಈ ಏನು ಬೆರಕೆ ಏನಿರ್ತವೆ ಅವೆಲ್ಲ ತೆಗೆದು ಒಂದು ಪ್ಯೂರ್ ಸೀಡ್ನ ರೈತರು ಕೊಡೋಂಥದ್ದು. ನೀವು ನಿಮ್ಮದೇ ಜಮೀನಲ್ಲಿ ಬೆಳೆದಂಥ ಒಂದು ಭತ್ತದನ್ನು, ಈಗ ಸರ್ಟಿಫೈಡ್ ಸೀಡ್ ತಗೊಂಡಿರ್ತೀರಿ, ಬೆಳೆದಿದ್ದೀರಿ, ಅದರಲ್ಲಿ ಯಾವುದಾದ್ರೂ ಬೆರಕೆ ಇತ್ತು ಅಂತಂದರೆ ಆ ಬೆರಕೆನ ತೆಗೆದಾಕಿ ನೀವು ಅದನ್ನು ಮತ್ತೆ ಬಿತ್ತನೆಗೆ ಉಪಯೋಗಿಸ್ಕೋಬೋದು. ಆ ರೀತಿ ನೀವು 5-6 ಸೈಕಲ್ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಏನು ತೊಂದರೆ ಇಲ್ಲ. ಈವನ್ 10 ಸೀಸನ್ನು ನೀವು ಮರುಬಳಕೆ ಮಾಡ್ಕೋತೀವಿ ಆ ರೀತಿ ಅಂತಂದರೆ ನಿಮ್ಮದೇ ಬೀಜೋತ್ಪಾದನೆ ಮಾಡ್ಕೋತಾ ಮಾಡ್ಕೋತಾ ಈ ಹೊಸದಾಗಿ ದುಡ್ಡು ಕೊಟ್ಟು ಏನು ಬಿತ್ತನೆ ಬೀಜ ತಗೋಬರ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಎರಡನೇ ಪ್ರಶ್ನೆ ಏನಿತ್ತು? ಇದು ಎರಡು ಭೂಮಿಲಿ ಮೊಳಕೆ ಪ್ರಮಾಣ ಕಡಿಮೆ ಬರುತ್ತೆ ಹಾಗೂ ಬೆಳವಣಿಗೆ ಕಡಿಮೆ ಬರ್ತದೆ, ಏನ್ ಕಾರಣ ಅಂತ ನಾನು ನಿಮ್ಮ ಪ್ರಶ್ನೆ. ಮೊಳಕೆ ಕಡಿಮೆ ಆಗುತ್ತೆ, ಎಲ್ಲಿ ಕಡಿಮೆ ಆಗ್ತಾ ಇದೆ? ಏನಾಗುತ್ತೆ ಅಂದ್ರೆ ಮಣ್ಣಿನಲ್ಲಿ ಸ್ವಲ್ಪ ಕ್ಷಾರೀಯ ಅಂಶಗಳು, ಈಗ ಚೌಳು ಭೂಮಿ ಆಗಿದೆ, ಎರೆ ಭೂಮಿ ಏನಾಗುತ್ತೆ, ನೀರಾಸಿದ ತಕ್ಷಣ ಚೌಳು ಅಥವಾ ಕ್ಷಾರೀಯ ಅಂಶ ಜಾಸ್ತಿ ಆಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಅಂತ ಭೂಮಿಗೆ ಸ್ವಲ್ಪ ಜಿಪ್ಸಮ್ ಹಾಕಿ, ಪ್ರತಿ ವರ್ಷ ನೀವು ಒಂದು ಎಕರೆಗೆ 100 ಕೆಜಿ ಜಿಪ್ಸಮ್ ಹಾಕಿ, ಹಸಿರೆಲೆ ಗೊಬ್ಬರ ಹಾಕಿ, ಮತ್ತೆ ಹಸಿರೆಲೆ ಗೊಬ್ಬರನ ಭೂಮಿಗೆ ಸೇರಿಸಿ, ಆನಂತರ ಕೊಟ್ಟಿಗೆ ಗೊಬ್ಬರವನ್ನು 4 ಟನ್ ಒಂದು ಎಕರೆಗೆ ಸೇರಿಸಿ ನೀವು ಮಾಡಿದರೆ ಸ್ವಲ್ಪ ಮೊಳಕೆ ಪ್ರಮಾಣ ಇಂಪ್ರೂವ್ ಆಗುತ್ತೆ. ಅದೇ ರೀತಿ ನರ್ಸರಿಗಾದರೆ, ಈಗ ಒಟ್ಲುಪಾತಿಗಾದರೆ, ನೀವು ಒಟ್ಲುಪಾತಿಗೂ ಕೂಡ ನೀವು ಒಂದು 3 ಗುಂಟೆ ಪ್ರದೇಶಕ್ಕೆ ಈ ಜಿಪ್ಸಮ್ಮನ್ನು ಒಂದು 8-10 ಕೆಜಿ 3 ಗುಂಟೆಗೆ ಜಿಪ್ಸಮ್ ಹಾಕಿ, ಒಂದು 500-600 ಕೆಜಿ ಕೊಟ್ಟಿಗೆ ಗೊಬ್ಬರ ಸೇರಿಸಿ, ಅದು ಚೆನ್ನಾಗಿ ಭೂಮಿಗೆ ಸೇರಿಸ್ಬಿಟ್ಟು ಆಮೇಲೆ ಈ ಏರು ಸಸಿಮಗಳ ಮಡಿಗಳನ್ನು ಮಾಡಿ. ಈಗ ಎರೆ ಭೂಮಿನಲ್ಲಿ ಏನಾಗುತ್ತೆ, ಗಾಳಿ ಆಡೋದಿಲ್ಲ ಅದಕ್ಕೆ, ಬೀಜದ ಮೊಳಕೆ ಬರೋದಕ್ಕೆ. ಏರು ಸಸಿ ಮಡಿ ಮಾಡಿದರೆ ಸ್ವಲ್ಪ ನಿಮಗೆ ಮೊಳಕೆ ಪ್ರಮಾಣ ಇಂಪ್ರೂವ್ ಆಗುತ್ತೆ. ಆ ರೀತಿಯಾಗಿ ಕ್ರಮ ತೆಗೆದುಕೊಂಡು ನಾಟಿ ಮಾಡಿ, ಹೋಟ್ಲು ಪಾತಿ ಮಾಡಿ. ಹೌದು, ಆಯ್ತು ಮಾದೇವ್ ಶೆಟ್ರೆ. ಒಳ್ಳೇದು ಮಾದೇವ್ ಶೆಟ್ರೆ, ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ. ನಮಸ್ತೆ ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಪ್ಪ? ನಾನು ಗುರುಸ್ವಾಮಿ ಅಂತ, ನಗರ ಅಂತ ಹೇಳಿ ಗುರುಸ್ವಾಮಿ. ಸರ್, ನಮ್ದು ಬೇಸಿಗೆ ಭತ್ತನಲ್ಲಿ ತುಂಬಾ ಕಪ್ಪು ಜೊಳ್ಳು, ಮತ್ತೆ ಒಂದೊಂದು ಭತ್ತ ಉದ್ದ ಇದೆ, ಒಂದ್ ಭತ್ತ ಕಮ್ಮಿ ಇದೆ, ಎಲ್ಲಾರ ಗದ್ದೆಲ್ಲೂ ಹಂಗೆ ಆಗಿದೆ. ತುಂಬಾ ಕಪ್ಪು ಜೊಳ್ಳು ಒಂಥರ, ಮುಂಡದಾಳು ಒಂಥರ ನೋಡಿ ಹಂಗಾಗ್ಬಿಟ್ಟಿದೆ ಸರ್. ಇವರೇ ಇದು, ನೀವು ಯಾವ ತಳಿ ಹಾಕಿದ್ರಿ, ಮತ್ತೆ ಬಿತ್ತನೆ ಬೀಜ ಜ್ಯೋತಿ ತಳಿನೇ ಸರ್ ಹಾಕಿರೋದು? ಎಲ್ಲಿಂದ ತಗೊಂಡಿದ್ರಿ ಬಿತ್ತನೆ ಬೀಜನ? ಎಲ್ಲ ನಾವು KSSCನೇ ತಂದಿರೋದು. ಸೊ ಒಂದು ಉದ್ದಕ್ಕಿದೆ, ಒಂದು ತುಂಡಕ್ಕಿದೆ ಅಂತಂದ್ರೆ, ಅದು ತುಂಡಕ್ಕಿದೆ ಮತ್ತೆ ಇನ್ನೊಂದು ಒಂದೊಂದು ಗೆಣೆಲೆ ಇದೆ ಸರ್, ಅದ ಒಡೆನೆ ಬಂದಿಲ್ಲ. ಇಲ್ಲ, ಆಕ್ಚುಲಿ ಇಲ್ಲಿ ಇದು ಎರಡು ತರದ ಸಮಸ್ಯೆ. ಒಂದು, ಫಸ್ಟ್ ಉದ್ದಕ್ಕಿರೋದು ತುಂಡಕ್ಕಿರೋದ್ರ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಗೇಣದ ಬಗ್ಗೆ ಮಾತಾಡೋಣಂತೆ. ಈಗ ಉದ್ದಕ್ಕಿರೋದು ತುಂಡಕ್ಕಿರೋದು ಅಂತಂದ್ರೆ ಏನಾಗಿದೆ ಅಂತಂದ್ರೆ, ಅಲ್ಲಿ ನಿಮ್ಮ ಬೇಸಾಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಿರೋದಿಲ್ಲ, ಬಟ್ ಇದು ಬಿತ್ತನೆ ಬೀಜದಲ್ಲಿ ಒಂದು ಪರಿಶುದ್ಧತೆ ಇಲ್ಲದೆ ಇರತಕ್ಕಂಥ ಕಾರಣದಿಂದ, ಅಂದರೆ ಏನೋ ಮಿಕ್ಸ್ಚರ್ ಆಗಿರ್ತದೆ, ಸೊ ಆ ಒಂದು ಕಾರಣದಿಂದ ಆ ಉದ್ದ ತುಂಡ ಬಂದಿರ್ತದೆ. ಮತ್ತು ಈಗ ಗೇಣ್ ಕಡಿಮೆ ಆಗಿದೆ ಅಂತಂದ್ರಲ್ಲ, ಸೊ ಗೇಣ್ ಕಡಿಮೆ ಆಗಿದೆ ಅಂತಂದರೆ ಏನರ್ಥ, ಈಗ ಆಲ್ರೆಡಿ ಜ್ಯೋತಿ ತಳಿನೇ ಅದರಲ್ಲಿ ಇಳುವರಿ ಸಾಮರ್ಥ್ಯ ಕಡಿಮೆ ಆಗೋಗಿದೆ. ತುಂಬ ಹಳೆ ತಳಿ, ಹಲವಾರು ರೋಗಕ್ಕೆ ತುತ್ತಾಗುತ್ತೆ, ಮತ್ತು ಕೀಟಬಾಧೆಗಳಿಗೂ ಕೂಡ ತುಂಬ ತುತ್ತಾಗೋ ಒಂದು ಕಾರಣ ಇದೆ. ಸೊ ಹಾಗಾಗಿ ಅದರ ಇಳುವರಿ ಸಾಮರ್ಥ್ಯನೂ ಸ್ವಲ್ಪ ಕಡಿಮೆನೇ ಇದೆ. ಸೊ ಅದಕ್ಕೆ ಹೌದು, ಈಗ ಜ್ಯೋತಿ ಅಂತಂದಮೇಲೆ ಜ್ಯೋತಿನೇ ಅಲ್ವಾ, ಈಗ ಅದು ಹಳೆ ತಳಿ, ಅದಕ್ಕೆ ಸಾಮರ್ಥ್ಯ ಕಡಿಮೆ ಅಂತಂದಾಗ ಎಲ್ಲರ ಜಮೀನಲ್ಲೂ ಅದೇ ರೀತಿ ಇರ್ತದೆ. ಬಟ್ ಆ ಒಂದು ಕಾರಣಕ್ಕೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂನಿಂದ ಒಂದು KMP 220 ಅಥವಾ ಮಂಡ್ಯ ಜ್ಯೋತಿ ಅಂತ ಒಂದು ಪರ್ಯಾಯವಾದ ಒಂದು ತಳಿಯನ್ನು ನಾವು ಬಿಡುಗಡೆ ಮಾಡಿರ್ತೀವಿ. ಸೊ ನೀವು ಜ್ಯೋತಿ ಬದಲು ಈ ಮಂಡ್ಯ ಜ್ಯೋತಿಯನ್ನು ಬೆಳೆದ್ರೆ ನಿಮಗೆ ಒಂದು, ಅದು ಕೂಡ ಜ್ಯೋತಿ ಥರನೇ ಇರ್ತಕ್ಕಂಥದ್ದು, ಅವಧಿಯಲ್ಲೂ ಕೂಡ ಏನು ವ್ಯತ್ಯಾಸ ಇಲ್ಲ, ಇಳುವರಿಯಲ್ಲೂ ಕೂಡ ಏನು ವ್ಯತ್ಯಾಸ ಇಲ್ಲ. ಸೊ ಆ ಒಂದು ಕಾರಣದಿಂದ ನೀವು ಜ್ಯೋತಿ ಬದಲು ನೀವು ಮಂಡ್ಯ ಜ್ಯೋತಿಗೆ ಬದಲಾಗೋದು ಉತ್ತಮ ಅಂತ ನನ್ನ ಒಂದು ಅನಿಸಿಕೆ. ಒಳ್ಳೆಯದು ಗುರುಸ್ವಾಮಿಗಳೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸರ್, ಮಾತಾಡಿ. ಹಲೋ ಸರ್, ನಾವು ಮಿಕ್ಕೇರಿ ಅಂತ ಸರ್, ML ಶಿವಸ್ವಾಮಿ ಅಂತ. ಹೇಳಿ ಶಿವಸ್ವಾಮಿಗಳೇ. ಸರ್, ಈಗ ನಮ್ದು ಇದು ಬಾಸ್ಮತಿ ಭತ್ತ ಅನ್ನೋದು ನಾವು ಬೆಳಿಗ್ಗೆ ಆಗೋಲ್ದ ಸರ್? ಗುರುಸ್ವಾಮಿ ಅವರೇ, ಬಾಸ್ಮತಿ ಬಂದು ಒಂದು ಭೌಗೋಳಿಕ ಒಂದು ಗುರುತುವಿಕೆಯನ್ನು ಪಡ್ಕೊಂಡಿರ್ತಕ್ಕಂಥ ತಳಿ. ಅಂದರೆ ಭೌಗೋಳಿಕ ಗುರುತುವಿಕೆ ಅಂತಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಷನ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಯಾವುದೋ ಭಾರತ ಮತ್ತು ಪಾಕಿಸ್ತಾನ ಬಾರ್ಡರ್ ಏರಿಯಾಗಳಿದೆಯಲ್ಲ, ಪಂಜಾಬು ಹರಿಯಾಣ, ಸೊ ಅಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ. ಸೊ ಅದಕ್ಕೆ ವಾತಾವರಣ ಬಂದು ನಮ್ಮ ಒಂದು ಕಡಿಮೆ ಇರಬೇಕು, ಏನು ಟೆಂಪ್ರೇಚರ್ ಕಡಿಮೆ ಇರಬೇಕು. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಟೆಂಪ್ರೇಚರು ಜಾಸ್ತಿ ಇದೆ. ಅಂದರೆ ಇಲ್ಲಿ ಬೆಳೆದ್ರೆ ನಮಗೇನು ಅಲ್ಲಿ ಇಳುವರಿ ಬರಲ್ಲ ಅನ್ನೋದು ಏನಿಲ್ಲ. ಸೊ ಅಲ್ಲಿ ಎಷ್ಟು ಇಳುವರಿ ಬರುತ್ತೆ, ಡೆಫಿನೆಟಾಗಿ ಕಡಿಮೆ, ಇಲ್ಲೂ ಒಂದಷ್ಟು ಇಳುವರಿ ಬರುತ್ತೆ. ಆದರೆ ಬಾಸ್ಮತಿಯನ್ನು ಬೆಳೆಯೋದು ಯಾವುದಕ್ಕಪ್ಪ ಅಂತಂದರೆ, ಒಂದು ಅದರ ಸುವಾಸನೆಗೆ ಬೆಳೀತಕ್ಕಂಥದ್ದು, ಆ ಸುವಾಸನೆಯ ಮಟ್ಟನೂ ಕೂಡ ಕಡಿಮೆ ಆಗಿರ್ತದೆ ನಮ್ಮ ಭಾಗದಲ್ಲಿ ಬೆಳೆದ್ರೆ. ಆಮೇಲೆ ಇನ್ನೂ ಒಂದೇನಂದರೆ, ಅದನ್ನು ಮಿಲ್ ಮಾಡುವಾಗ, ಈಗ ಅಲ್ಲಿ ಈಗ ಏನು ಪಂಜಾಬು ಹರಿಯಾಣದಲ್ಲೆಲ್ಲ ಅವರ ರೈಸ್ ಮಿಲ್ಗಳು ಈ ಬಾಸ್ಮತಿ ಒಂದು ಬಿತ್ತನೆ ಇದನ್ನು ಮಿಲ್ ಮಾಡೋಕ್ಕೆ ಸೂಕ್ತವಾದಂಥ ಒಂದು ವ್ಯವಸ್ಥೆಯನ್ನು ಹೊಂದಿರ್ತವೆ. ನಮ್ಮಲ್ಲಿ ಏನಾಗುತ್ತೆ, ಅಷ್ಟು ಉದ್ದವಾದಂಥ ಭತ್ತಗಳನ್ನ ಬೆಳೆಯಲ್ಲ. ಬಾಸ್ಮತಿ ಅಂದರೆ ಉದ್ದ ಇರ್ತದೆ ಭತ್ತ ಮತ್ತು ಅಕ್ಕಿ. ಸೊ ಇಲ್ಲಿ ಏನಾಗೋಗುತ್ತೆ, ನುಚ್ಚಕ್ಕಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಥರದಲ್ಲೂ ನಷ್ಟ ಆಗುತ್ತೆ. ಮತ್ತು ಇದನ್ನು ಪ್ಯಾಕ್ ಮಾಡಿಕೊಂಡು ಅಥವಾ ಕಮರ್ಷಿಯಲ್ಲಾಗಿ ಬಾಸ್ಮತಿನ ನಾವು ಇಲ್ಲಿ ಬೆಳೆಯೋಕ್ಕೆ ಪರ್ಮಿಷನ್ನು ಕೂಡ ಇಲ್ಲ, ಯಾಕೆಂದರೆ ಅದಕ್ಕೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಇರೋದ್ರಿಂದ ಬೆಳೆಯೋಂಗಿಲ್ಲ. ಬಟ್ ಮನೆ ಪರ್ಪಸ್ಗೆ ನಮ್ಮ ಕ್ಯೂರಿಯಾಸಿಟಿಗೆ ಸುಮ್ಮನೆ ಒಂದು 2 ಕುಂಟೆ 3 ಕುಂಟೆ ಬೆಳ್ಕೋತೀನಿ ಅಂತಂದರೆ ಬೆಳ್ಕೋಬೋದು. ಬಟ್ ಇಳುವರಿ ಡೆಫಿನೆಟಾಗಿ ಕಡಿಮೆ ಬರುತ್ತೆ, ಮತ್ತು ನುಚ್ಚಕ್ಕಿ ಜಾಸ್ತಿ ಆಗುತ್ತೆ ಅವರೇ. ಬಾಸುಮತಿ ನಮ್ಮಲ್ಲಿ ಯಾರು ಪ್ರಿಫರ್ ಮಾಡಲ್ಲ ಇವರೇ ಜಾಸ್ತಿ. ಈಗ ಎಲ್ಲಿ ಒಂದಷ್ಟು ಹೋಟೆಲ್ಗಳಲ್ಲಿ ಬಿರಿಯಾನಿಗೆ ಅಂತದಕ್ಕೆ ಉಪಯೋಗಿಸಕ್ಕೆ ಅಷ್ಟೇ ಒಂದು ಬಾಸುಮತಿಯನ್ನು ಉಪಯೋಗಿಸ್ತಾರೆ ವಿನಃ, ಆ ಒಂದು ವಾಸನೆ ಇರತಕ್ಕಂತ ಭತ್ತನ ನಮ್ಮಲ್ಲಿ ಯಾರು ಅಷ್ಟೊಂದು ಇಷ್ಟಪಡಲ್ಲ ಸೌತ್ ಅಲ್ಲಿ. ಸೊ ಆ ಒಂದು ಕಾರಣದಿಂದ ಅದಕ್ಕೆ ಬೇಡಿಕೆನೆ ಕಡಿಮೆ ಇರೋದ್ರಿಂದ ಇಲ್ಲಿ ಆ ಒಂದು ನಾವು ಮಾಡಲ್ಲ. ಮತ್ತೆ ಆಗ್ಲೇ ಹೇಳ್ದಂಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಇದೆ, ಸೊ ಅಲ್ಲಿ ಬೆಳಿಬೇಕು ಇದನ್ನು. ಹಾಗಾಗಿ ಇದನ್ನು ಈ ಒಂದು ಇದರಲ್ಲಿ ನಮ್ಮ ದಕ್ಷಿಣ ರಾಜ್ಯಗಳಲ್ಲಿ ಬೆಳೆಯಲ್ಲ ಇವರೇ. ಒಳ್ಳೆಯದು ಶಿವಸ್ವಾಮಿಗಳೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾಗರಾಜ್ ಅಂತ. ಹಾಂ ಹೇಳಿ ನಾಗರಾಜ್. ಏನೋ ಸರಿಯಾಗಿ ಕೇಳ್ತಾ ಇಲ್ಲ, ಸಿಗ್ನಲ್ ಸಿಗೋ ಜಾಗದಲ್ಲಿ ಮಾತಾಡಿ. ಇನ್ನೊಂದ್ಸರಿ ಕೇಳಿ ತಮ್ಮ ಪ್ರಶ್ನೆನ. ಭತ್ತ ಬಿತ್ತಾ ಇದ್ದೀವಿ ನಾವು, ಅದಕ್ಕೆ ಕಳೆನಾಶಕ ಬೇಕು. ಪೂರ್ವ ಬಿತ್ತಿದ ತಕ್ಷಣ ಕಳೆ ಔಷಧಿ ಬೇಕಲ್ಲ, ಅದಕ್ಕೆ ಪೂರ್ವ ಕಳೆನಾಶಕ. ಹೌದು, ನೀವು ಭತ್ತ ಬಿತ್ತಿ ಎಷ್ಟು ದಿವಸ ಆಗಿದೆ ಈಗ? ಅಲ್ಲ, ಮುಂದೆ ಬಿತ್ತಬೇಕು ಅದಕ್ಕೆ. ಈಗ ನೀವು ಯಾವ್ದು ಡ್ರಮ್ ಸೀಡ್ರ ಅಥವಾ ನೇರ ಬಿತ್ತನೆ, ಒಣ ಬಿತ್ತನೆ? ನೇರ ಬಿತ್ತನೆ, ಡ್ರಮ್ ಸೀಡ್ ಎರಡನ್ನೂ ಮಾಡ್ತೀವಿ. ಡ್ರಮ್ ಸೀಡ್ರ್ ಮಾಡ್ತೀರಲ್ವಾ ನೀವು? ಡ್ರಮ್ ಸೀಡ್ರ್ ಮಾಡೋದಾದ್ರೆ ನಿಮಗೆ ಈಗ 5ನೇ ದಿನಕ್ಕೆ ನೀವೇನು ಮೊಳಕೆ ಬಿತ್ತನೆ ಮಾಡ್ತೀರಲ್ವಾ, ಮೊಳಕೆ ಬಿತ್ತನೆ ಮಾಡಿ 5ನೇ ದಿನನೇ ಹಾಕ್ಬೇಕು. ನೀರನ್ನು ಗದ್ದೆ ಗಾಯಿಸ್ಬಿಟ್ಟು ನೀರೆಲ್ಲ ಬಸ್ದು ಹೊರಗಡೆ ತೆಗೆದ್ಬಿಟ್ಟು 1 ಎಕರೆಗೆ 4 ಕೆಜಿ ಲೋಂಡ್ಯಾಕ್ಸ್ ಪವರ್ ಅಂತ ಗುಳಿಗೆ, ಅದು ಮರಳಲ್ಲಿ ಮಿಶ್ರಣ ಮಾಡಿಕೊಂಡು ಎಲ್ಲ ಕಡೆ ಬೀಳೋ ಥರ ಹಾಕ್ಬೇಕು. ಆಮೇಲೆ 1 24 ಗಂಟೆ ನೀರನ್ನು ಗದ್ದೆಗೆ ಬಿಡದೆ ನಂತರ ತೆಳುವಾಗಿ ನೀರು ಬಿಡಬೇಕು. 5ನೇ ದಿನಕ್ಕೆ ತೇವ ಇರ್ಬೇಕು ಗದ್ದೆ, ನೀರು ನಿಂತಿರಬಾರ್ದು. 5ನೇ ದಿನಕ್ಕೆ ಹಾಕ್ಬೇಕು. 6ನೇ ದಿನಕ್ಕೆ ಹಾಕಿದರೆ ಕಳೆಗಳು ನಿಯಂತ್ರಣ ಆಗಲ್ಲ ಅಥವಾ 4ನೇ ದಿನಕ್ಕೆ ಹಾಕಿದರೆ ಮೊಳಕೆಗೆ ಏಟಾಗುತ್ತೆ. ಹಾಂ, ಅದು ಆಗಲಿಲ್ಲ ಅಂದರೆ ನಿಮಗೆ 11ನೇ ದಿನಕ್ಕೆ ನಾಮಿನಿ ಗೋಲ್ಡ್ ಅಂತ, ಅದು ಬಿಸ್ಪೈರ್ಬಿಕ್ ಸೋಡಿಯಂ ಅಂತ ನಾಮಿನಿ ಗೋಲ್ಡ್ ಅಂತ, 1 ಎಕರೆಗೆ 100 ml ಅಂದರೆ ನಿಮಗೆ 200 ಲೀಟ್ರ್ ನೀರಲ್ಲಿ ಅಂದರೆ 1-10 ಕ್ಯಾನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಬೇಕಾಗುತ್ತೆ 100 ml. ಅದು ನರಿಬಾಲ್ ಹುಲ್ಲು ಏನಾಗುತ್ತೆ ಅಂದರೆ ಆ ನಂತರ ಬರುತ್ತೆ, ಅದು 15-20 ದಿನ ಆದಮೇಲೆ ಬರುತ್ತೆ. ಅದು ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ನೀವು ಆ ಸಂದರ್ಭದಲ್ಲಿ ಈಗ ಇನ್ನೊಂದು ಕಳೆನಾಶಕ ಇದೆ ನಮಗೆ, ಕೌನ್ಸಿಲ್ ಅಂತ 20 ದಿನದಲ್ಲಿ ಕೌನ್ಸಿಲ್ ಆಕ್ಟಿವ್ ಅಂತ ಹೇಳ್ಬಿಟ್ಟು 90 ಗ್ರಾಮ್ 1 ಎಕರೆಗೆ ನೀವು ಅದನ್ನು 8-10 ಕ್ಯಾನ್ ನೀರಲ್ಲಿ ಮಿಶ್ರಣ ಮಾಡ್ಕೊಂಡು 20-22 ದಿನದಲ್ಲಿ ಸಿಂಪರಣೆ ಮಾಡಿದರೆ ಅದು ಕಡಿಮೆ ಆಗುತ್ತೆ. ಮತ್ತು ಈ ನರಿಬಾಲ್ದು ಹುಲ್ಲು ಇದೆಯಲ್ವಾ, ಸ್ವಲ್ಪ ನೀರನ್ನು ನಿಲ್ಲಿಸಿ 1 ವಾರ, ಆವಾಗ ಕಡಿಮೆ ಆಗುತ್ತೆ. ಆವಾಗ ಅದು ನೀರು ಡ್ರೈ ಆದರೆ ಸ್ವಲ್ಪ ಜಾಸ್ತಿ ಆದ, ಆವಾಗ 18-25 ದಿನ 30 ದಿನದಲ್ಲಿ ಸ್ವಲ್ಪ ಆವಾಗ ನಿಲ್ಲಿಸಿ. ಹಾಂ, ಒಳ್ಳೆಯದು ನಾಗರಾಜ್ ಅವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ಸ್ವಾಮಿ, ನಿಮ್ಮ ರೇಡಿಯೋ ವಾಲ್ಯೂಮ್ನ ಒಸಿ ಕಡಿಮೆ ಮಾಡಿ. ನಮಸ್ಕಾರ ಸರ್, ಕೇಳಿಸ್ಕೊಂಬತ್ತೀರ. ನಮಸ್ಕಾರ ಸರ್. ಹಾಂ, ನಿಮ್ಮ ಹೆಸರೇನು ಹೇಳ್ಬಿಡಿ ಸರ್. ನಮ್ಮ ಹೆಸರು ಲಕ್ಷ್ಮೀಪುರ ಜವರಪ್ಪ ಅಂತ. ಹೇಳಿ. ನಮಸ್ಕಾರ ಜವರಪ್ಪನವ್ರೆ. ಈಗ ತಾನೇ ಚಳಿ ಶುರು ಆಗಿದೆ ಸರ್, ಈ ಹವಾಮಾನಕ್ಕೆ ಯಾವ ಬಿತ್ತನೆ ಬೀಜ ಹಾಕಬಹುದು? ಮತ್ತೆ ನಂದು ಇನ್ನೊಂದು ಪ್ರಶ್ನೆ, ಬೆಂಕಿ ರೋಗ ಯಾಕೆ ಬರುತ್ತೆ ಅಂತ ಸರ್. ಒಳ್ಳೆ ಪ್ರಶ್ನೆ. ಎಲ್ಲ ಬೆಳೆಗಳಿಗೂ ಬೆಂಕಿ ರೋಗ ಕಾಡ್ತಾ ಇದೆ ಸರ್ ಭತ್ತದಲ್ಲಿ. ಇವಾಗ ಮೊದಲನೇ ಪ್ರಶ್ನೆ ಇವಾಗ ಚಳಿ ಅಂತ ಹೇಳಿ ಇವರೇ. ಈಗ ಆ್ಯಕ್ಚುಲಿ ಚಳಿ ಅಂತಂದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಸೆಪ್ಟೆಂಬರು ಅಕ್ಟೋಬರು ಆವಾಗಿಂದ ಶುರುವಾಗುತ್ತೆ. ಇವಾಗ ಏನಂತಂದರೆ ಈಗ ಮಳೆಯಾಗೋ ಒಂದು ಕಾರಣ ಇರೋದ್ರಿಂದ, ಮೋಡ ಮುಸುಕದಂಥ ವಾತಾವರಣ ಇರೋದ್ರಿಂದ ಚಳಿ ಇದೆ ಅಷ್ಟೇ. ಆದರೆ ಇದನ್ನು ನಾವು ಚಳಿಗಾಲ ಅಂತ ಹೇಳಕ್ಕೆ ಬರಲ್ಲ, ಇದಿನ್ನೂ ಮಳೆಗಾಲನೇ. ಸೊ ಮಳೆಯಲ್ಲಿರುವಂತಹ ಚಳಿ ಇದು, ಮಳೆಯಲ್ಲಿ ಮಳೆಗೋಸ್ಕರ ಬಂದಿರತಕ್ಕಂಥ ಚಳಿ. ಸೊ ಹಾಗಾಗಿ ನೀವು ಸಾಮಾನ್ಯವಾಗಿ ಈಗ ನಾವೇನು ಶಿಫಾರಸು ಮಾಡ್ತೀವಲ್ಲ, ದೀರ್ಘಾವಧಿ ಮಧ್ಯಮಾವಧಿ ಮತ್ತು ಅಲ್ಪಾವಧಿ ತಳಿಗಳು, ಸೊ ಈ ಎಲ್ಲ ತಳಿಗಳನ್ನ ಬೆಳ್ಕೋಬಹುದು. ಬಟ್ ಏನಪ್ಪ ಅಂತಂದ್ರೆ ಈಗ ದೀರ್ಘಾವಧಿ ತಳಿ ಬೆಳಿತೀವಿ ಅಂತಂದ್ರೆ ಒಂದು ಜೂನ್ ಕೊನೆ ಒಳಗಡೆ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಜುಲೈ ಮೊದಲನೇ ವಾರದ ಒಳಗಡೆ ಅಥವಾ 15-16 ಒಳಗಡೆ ಬಿತ್ತನೆ ಮಾಡ್ಕೋಬೇಕು. ಸೊ ಮೀಡಿಯಂ ಡ್ಯೂರೇಷನ್ ಅಥವಾ ಮಧ್ಯಮಾವಧಿ ತಳಿಗಳು ಅಂತಂದ್ರೆ ಅದನ್ನ ಜುಲೈ ಮೊದಲನೇ ವಾರದಿಂದ ತಗೊಂಡು ಒಂದು ಕೊನೆ ತನಕ ಮ್ಯಾಕ್ಸಿಮಮ್ ಅಂದ್ರೆ ಅದನ್ನ ಕ್ರಾಸ್ ಆಗಬಾರ್ದು. ನೀವು ಆಗಸ್ಟ್ ಅಲ್ಲಿ ಬಿತ್ತನೆ ಮಾಡ್ಕೋತೀನಿ ಅಂದಾಗ ನೀವು ಡೆಫಿನೆಟ್ ಆಗಿ ಅಲ್ಪಾವಧಿ ತಳಿಗಳಿಗೆ ಹೋಗ್ಬೋದು. ಸೊ ಅಲ್ಪಾವಧಿ ತಳಿಗಳು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಜೂನ್ 30ರಲ್ಲಿದ್ದೀವಿ, ದೀರ್ಘಾವಧಿ ತಳಿನೇ ಹೇಳಿ ಇವಾಗ ನೀವು ದೀರ್ಘಾವಧಿ ತಳಿಗಳನ್ನೇ ಹಾಕ್ಬೋದು. ಬಟ್ ದೀರ್ಘಾವಧಿ ತಳಿ ಅಂದಾಗ ಜಯ ತಳಿನೂ ಬರುತ್ತೆ. ಬಟ್ ಮುಂಗಾರಲ್ಲಿ ಯಾವುದೇ ಕಾರಣಕ್ಕೂ ಜಯ ತಳಿನ ನೀವು ಬೆಳೆಯಕ್ಕೆ ಹೋಗ್ಬಾರ್ದು. ಯಾಕೆಂತಂದ್ರೆ ಅದಕ್ಕೆ ತುಂಬಾ ಬೆಂಕಿ ರೋಗ ಮತ್ತೆ ಈಗ ನೀವೇ ಕೇಳಿದಂಗೆ ಬೆಂಕಿ ರೋಗ ಜಾಸ್ತಿ ಬರ್ತಕ್ಕಂಥ ಒಂದು ತಳಿ ಮತ್ತೆ ಕಂದು ಜಿಗಿ ಹುಳಿನ ಬಾಧೆನೂ ಕೂಡ ಇದಕ್ಕೆ ಜಾಸ್ತಿ ಇದೆ. ಹಂಗಾಗಿ ಇದನ್ನ ಒಂದು ಜಯನ ಹೊರತುಪಡಿಸಿ ಬೇರೆ ತಳಿಗಳನ್ನ ಅವುಗಳ ಒಂದು ಅವಧಿಗೆ ಅನುಗುಣವಾಗಿ ನೀವು ಬೆಳ್ಕೋಬಹುದು. ಮತ್ತೆ ಎರಡನೇ ಪ್ರಶ್ನೆ, ಈಗ ಬೆಂಕಿ ರೋಗ ಏನಕ್ಕೆ ಬರುತ್ತೆ ಅಂತ ಕೇಳಿದ್ರೆ ಇದು ತೀರಾ ಸಿಂಪಲ್ಲು ಅಥವಾ ತೀರಾ ಕಷ್ಟ ಹೇಳಂಥದ್ದು? ಯಾಕೆಂತಂದ್ರೆ ಈಗ ಮನುಷ್ಯನ್ಗೆ ಯಾಕೆ ರೋಗ ಬರುತ್ತೆ ಅಂತ ಕೇಳ್ದಂಗಾಯ್ತು ಈ ಪ್ರಶ್ನೆ. ಸೊ ಯಾವುದೇ ಜೀವಿ ಆಗಬಹುದು, ಎಲ್ಲ ಜೀವಿಗಳಿಗೂ ರೋಗ ರುಜಿನಗಳು ಬಂದೇ ಬರ್ತವೆ, ಅದನ್ನು ನಾವು ಮ್ಯಾನೇಜ್ ಮಾಡ್ಕೋಬೇಕು ಹೇಳಿ. ಆಮೇಲೆ ಸಾರಜನಕವನ್ನು ಮಾತ್ರ ಆಗ್ತಾ ಇದ್ದೀರಾ, ಪೊಟ್ಯಾಷನ್ನ ಕಡಿಮೆ ಆಗ್ತಾ ಇದ್ದೀರಾ ನೀವು ಭೂಮಿಗೆ, ಈಗಿರೋದ್ರಿಂದಲೂ ಕೂಡ ಬೆಂಕಿ ರೋಗ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ನೀವು ಪೊಟ್ಯಾಷನ್ ಕೊಡ್ತಲ್ಲ, ಅದನ್ನು ನಾಟಿ ಮಾಡೋದ ಮುಂಚೆನೇ ಎಕರೆಗೆ 22 ಕೆಜಿ ಕೊಡಬೇಕು. ಆವಾಗ ಅದು ರೋಗ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಮತ್ತು ಬೀಜೋಪಚಾರವನ್ನು ಕೂಡ ಸರಿಯಾಗಿ ಮಾಡಿದರೆ ಬೆಂಕಿ ರೋಗ ಪ್ರಾರಂಭದಿಂದಲೇ ಬರೋದಿಲ್ಲ. ಮತ್ತು ಮೋಡ ಮುಸುಕಿದ ವಾತಾವರಣ, ಮಳೆ ಬರೋ ಥರ ಇದ್ದರೆ ತೆನೆ ಬಂದಾಗ ಬೆಂಕಿ ರೋಗ ಬಂದೇ ಬರುತ್ತೆ. ಯಾಕೆಂದರೆ ಅದು ಗಾಳಿ ಮುಖಾಂತರನೇ ಅದರದ್ದು ಒಂದು ಏನು ಸೂಕ್ಷ್ಮಾಣು ಜೀವಿಗಳ ಒಂದು ಇದು ಬರೋದ್ರಿಂದ ಅದು ಬರುತ್ತೆ. ಅದು ಬೀಜೋಪಚಾರ ಮಾಡ್ಕೊಂಡು ಹತೋಟಿ ಮಾಡ್ಕೊಳ್ಳಿ, ಪೊಟ್ಯಾಶ್ ಹಾಕಿ, ಆವಾಗ ನಿಮಗೆ ಅದು ಹತೋಟಿ ಬರೋದಿಲ್ಲ. ಒಳ್ಳೇದು ಯಜಮಾನ್ರೆ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ಕೇಶವಮೂರ್ತಿಗಳು ಮತ್ತೆ ಅಧಿಕಾರಿಗಳಿಗೆ. ತಾವು ಯಾರು, ಎಲ್ಲಿಂದ ಮಾತಾಡ್ತೀರಿ? ವೆಂಕಟೇಶ್, ಲಕ್ಷ್ಮೀಪುರ, ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ. ಹೇಳಿ ವೆಂಕಟೇಶ್. ಸರ್, ಈಗ ಅಧಿಕಾರಿಗಳು, ನಮ್ಮ ಜ್ಯೋತಿ ಭತ್ತ ಆಗಸ್ಟ್ ತಿಂಗಳಲ್ಲಿ ನಾಟಿ ಇಟ್ಕೊಂಡಿದ್ವಿ ಸರ್. ಮತ್ತೆ ಸೂಪರ್ ಅನಾಮ್ ಅಂತ ಇದು ಇದೆ ಸಣ್ಣ ಭತ್ತಗಳು, ನಾಟಿ ಯಾವ ಟೈಮ್ ಮಾಡಿದ್ರೆ ಬಿತ್ತನೆ ಬೀಜ ನಿಮ್ಮಲ್ಲಿ ಲಭ್ಯನಾ ಅಂತ ಕೇಳ್ತಾ ಇದ್ದೀನಿ. ಈಗ ನೀವು ಜ್ಯೋತಿನ ಆಗಸ್ಟ್ ಅಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ, ಆಗಸ್ಟ್ ಸ್ವಲ್ಪ ತೀರಾ ಲೇಟ್ ಆಗುತ್ತೆ ಜ್ಯೋತಿಗೆ. ಸೊ ನೀರು ಕೊಡೋದೇ ಯಾವಾಗಲೇ ಸರ್. ಓಕೆ ಆಯಿತು, ಆಗಸ್ಟ್ ಒಂದು 15ನೇ ತಾರೀಕು ಅಷ್ಟರೊಳಗಡೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಅದಕ್ಕಿಂತ ಜಾಸ್ತಿ ಇನ್ನು ಸೆಪ್ಟೆಂಬರ್ಗೆಲ್ಲ ಹೋಗ್ಬಿಡ್ಬೇಡಿ. ಹಾಂ ಸರಿ, ಆಗಸ್ಟ್ 7ಕ್ಕೆ ನಾಟಿ ಇಟ್ಕೊಂಡಿದ್ರೆ ತೊಂದರೆ ಇಲ್ಲ. ಬಟ್ ಆಲ್ರೆಡಿ ಈಗ ಸರ್ರು ಹೇಳ್ದಂಗೆ ಬೀಜೋಪಚಾರವನ್ನು ಕಡ್ಡಾಯವಾಗಿ ಮಾಡಬೇಕು. ಯಾಕೆಂತಂದರೆ ಜ್ಯೋತಿಗೆ ಪರ್ಟಿಕ್ಯುಲರ್ಲಿ ಈಗ ಬೆಂಕಿ ರೋಗದ ಜೊತೆಗೆ ಈ ಊದ್ಬತ್ತದ ರೋಗ ಬರುತ್ತೆ. ಆ ಊದ್ಬತ್ತದ ರೋಗ ಒಂದು ಸರಿ ಬತ್ತು ಅಂತಂದಮೇಲೆ ನೀವು ಯಾವುದೇ ಔಷಧಿ ತೊಗೊಂಡೋಗಿ ಎಷ್ಟು ಸುರಿದ್ರೂ ಕೂಡ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ ಊದ್ಬತ್ತ ರೋಗ ನಾವು ಕಂಟ್ರೋಲ್ ಮಾಡಬೇಕು ಅಂದರೆ ಬೀಜೋಪಚಾರನೇ ಒಂದೇ ದಾರಿ. ಈ ಏನು ಕಾರ್ಬೆಂಡೆಜಿಮ್ ಅಥವಾ ಬ್ಯಾವಿಸ್ಟಿನ್ ಅಂತ ನಿಮ್ಗೇನು ಅಂಗಡೀಲಿ ಸಿಗ್ತದೆ, ಅದನ್ನು 1 ಕೆಜಿ ಬಿತ್ತನೆ ಬೀಜಕ್ಕೆ 4 ಗ್ರಾಮ್ ಹಂಗೆ ಹಾಕ್ಕೊಂಡು ನೀವು ಬೀಜೋಪಚಾರ ಮಾಡಿಕೊಂಡು ಬೆಳೀರಿ. ಮತ್ತು ಇನ್ನೊಂದು ಸೂಪರ್ ರಮನ್ ಅಂತ ಕೇಳಿದ್ರಿ. ಸೊ ಸೂಪರ್ ರಮನ್ನು ಕೂಡ ಒಂದು ಪ್ರೈವೇಟ್ ಕಂಪ್ನಿಗೆ, ಖಾಸಗಿ ಕಂಪ್ನಿಗೆ ಸಂಬಂಧಿಸಿದಂಥ ಒಂದು ಭತ್ತದ ತಳಿ. ಇದು ಕೂಡ ಸಣ್ಣ ಒಂದು ಕಾಳು ಹೊಂದಿರತಕ್ಕಂಥ ಭತ್ತದ ತಳಿ, ಸಣ್ಣ ಅಕ್ಕಿ ಅಲ್ವಾ. ಈಗ ಏನು ಅಂತಂದ್ರೆ ಇವ್ರೆ, ಸಣ್ಣ ಅಕ್ಕಿ ಕೊಡ್ತಕ್ಕಂಥ ಭತ್ತದ ಎಲ್ಲಾ ತಳಿಗಳೂ ಈ ಬೆಂಕಿ ರೋಗಕ್ಕೆ ತುತ್ತಾಗದು ಸರ್ವೇ ಸಾಮಾನ್ಯ. ಸೊ ಆ ಒಂದು ಕಾರಣದಿಂದ ನೀವೇನ್ ಮಾಡ್ಬೇಕು, ತೆನೆ ಹೊರಗಡೆ ಬರೋಂಥ ಟೈಮಲ್ಲಿ ಪರ್ಟಿಕ್ಯುಲರ್ಲಿ ಈ ಕುತ್ತಿಗೆ ಬೆಂಕಿ ರೋಗದ ಇವ್ರೆ, ನೀವು 2 ಸರಿ ಸ್ಪ್ರೇ ಮಾಡದೆ 3 ಸರಿ ಸ್ಪ್ರೇ ಮಾಡದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಟೈಮಲ್ಲಿ ನಾವು ಸ್ಪ್ರೇ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಪರ್ಟಿಕ್ಯುಲರ್ಲಿ ಇದೇನು ಅಂದರೆ, ರೋಗ ಬಂದ ಮೇಲೆ ನೀವು ಸ್ಪ್ರೇ ಮಾಡಿದ್ರೆ ಅದನ್ನು ಹತೋಟಿ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ನೀವೇನು ಮಾಡಬೇಕು, ಅಲ್ಲೊಂದು ಇಲ್ಲೊಂದು ತೆನೆ ಬರುತ್ತಲ್ಲ, ಅಂದರೆ ಈಗ 100 ಗಿಡ ಇದ್ದರೆ 5 ಗಿಡದಲ್ಲಿ ತೆನೆ ಹೊರಗಡೆ ಬರ್ತಾವಲ್ಲ, ಅಂದರೆ ಆ ಒಂದು ಟೈಮಲ್ಲಿ ನೀವು ಸ್ಪ್ರೇ ಮಾಡಿಕೊಂಡ್ರೆ ಆವಾಗ ನೀವು ಬೆಂಕಿ ರೋಗನ ಕಂಟ್ರೋಲ್ ಮಾಡ್ಬೋದು ಒಂದು. ಮತ್ತು ಎರಡನೇದು, ಏನು ಸ್ಪ್ರೇ ಮಾಡಿದ್ರಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಅಂಗಡಿಗೆ ಹೋದೆ ಅವ್ರೇನು ಔಷಧಿ ಕೊಟ್ಟರು ಸರ್ ಅನ್ನೋ ಥರ ಇರಬಾರ್ದು. ಕೃಷಿ ಇಲಾಖೆಯಲ್ಲಿ ನಿಮಗೆ ಕೊಡ್ತಕ್ಕಂಥ ಇದು ಒಂದು ಬ್ಯಾವಿಸ್ಟಿನ್ ಕೊಡ್ತಾರೆ ಅಥವಾ ಇನ್ನೊಂದು ಎಕ್ಸಕೊನೋಝೋಲ್ ಅಂತಿದೆ ಅದನ್ನು ಕೊಡ್ತಾರೆ. ಬಟ್ ಇದು ನೇಟಿವ್ ಅಂತ ಒಂದು ಎಫೆಕ್ಟಿವ್ ಆದಂಥ ಔಷಧಿ ಇದೆ, ಮೋಸ್ಟ್ ಪ್ರಾಬ್ಲಿ ಅದು ಕೃಷಿ ಇಲಾಖೆಯಲ್ಲಿ ಪೂರೈಕೆ ಇಲ್ಲ ಅಂತ ಅನ್ಕೋತೀನಿ ನಾನು. ಸೊ ಆ ಈಗ ನೀವು ಕೇಳಿ ನೇಟಿವೋ ಇದೆಯಾ ಅಂತ ಕೇಳಿ. ಸೊ ನೇಟಿವೋ ನಿಮ್ಗೆ ಅಲ್ಲಿ ಸಿಕ್ಕಿದ್ರೆ ಅದನ್ನು ತಗೊಳ್ಳಿ, ಇಲ್ಲಾಂದರೆ ಕುತ್ತಿಗೆ ಬೆಂಕಿ ರೋಗಕ್ಕೆ ನಿಮಗೆ ಮೋಸ್ಟ್ ಎಫೆಕ್ಟಿವ್ ಅಂತಂದರೆ ನೇಟಿವ್ ಅಥವಾ ಭೀಮು, ಅದನ್ನು ಹೊರಗಡೆಯಿಂದ ತೊಗೊಂಡು ನೀವು 5% ತೆನೆ ಗಿಡಗಳಲ್ಲಿ ತೆನೆ ಹೊರ ಹೊರಗಡೆ ಬಂದಂಥ ಟೈಮಲ್ಲೇ ಸ್ಪ್ರೇ ಮಾಡಬೇಕು. ನೀವು ಅದಾಗ ಒಂದು ವಾರ ಆದಮೇಲೆ ಮಾಡಿದ್ರು ಕೂಡ ಅದು ವರ್ಕ್ ಮಾಡಲ್ಲ. ಒಳ್ಳೆಯದು ವೆಂಕಟೇಶ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ದೂರವಾಣಿ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ ಮಾತಾಡ್ತಿರಪ್ಪ? ಹಾ ಹೇಳಿ ಚಂದ್ರ ಅವ್ರೆ. ಸರ್, ಇವಾಗ ನೀರ್ ಬಿಟ್ಟವ್ರೆ ಇವಾಗಲೇ ಈ ತಿಂಗಳು 1ನೇ ತಾರೀಕು ಹಾಕ್ಬೋದಾ ಇಲ್ಲ ಇನ್ನು ಲೇಟ್ ಮಾಡ್ಬೇಕಾ? ಹಾಗೆ ನಮ್ಮ ಮನೇಲೆ ಮಡಿಕೊಂಡಿರ್ತೀವಲ್ಲ ಸರ್ ಭತ್ತ, ಒಂದ್ ವರ್ಷ 2 ವರ್ಷ ಆಗಿರ್ತಾವಲ್ಲ ಸರ್, ಅವು ಹಾಕ್ಬೋದಾ? ಈಗ ಯಾವ ತಳಿ ಬೆಳಿಬೇಕು ಅನ್ಕೊಂಡಿದ್ದೀರಿ ನೀವು? ಸರ್, ನಾವು ಸಣ್ಣ ಭತ್ತ ಹಾಕೋಣ. ಅದೇ ಸಣ್ಣ ಭತ್ತದಲ್ಲಿ ಹೆಸರು ಏನಾದರೂ ಇದೆಯಾ? RNR ಅಥವಾ ಪ್ರೈವೇಟ್ ತಳಿನೋ ಅಥವಾ ಸಮೃದ್ಧಿ ಅಂತನೋ ಯಾವ್ದೋ ಒಂದು ಹೆಸರು ಹೇಳ್ಬೇಕು ನೀವು. ಆಯ್ಕೆ ಮಾಡ್ಕೋಬೇಕು ಸರ್, ಅಷ್ಟಕ್ಕೆ ನಿಮ್ ಕೇಳು ಮನೇಲಿ ಇರುತ್ತೆ. ಓಕೆ, ಈಗ ನಿಮ್ಗೆ ಸಣ್ಣ ಭತ್ತ ಅಂತಂದ್ರೆ ಇವಾಗ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯದಿಂದ ರೆಕಮೆಂಡ್ ಮಾಡ್ತಾ ಇರೋದು ಮೇನ್ ಆಗಿ RNR 15048 ಅಂತ ಇದೆ. ಇದು ಒಂದು ಅಲ್ಪಾವಧಿ ತಳಿ ಅಂದ್ರೆ ಒಂದು 120-125 ದಿವಸ ಒಳಗಡೆ 120 ದಿವಸಕ್ಕೆ ಬಂದ್ಬಿಡುತ್ತೆ ಬಿಡಿ RNR. ಮತ್ತೆ ಊಟಕ್ಕೆ ಒಳ್ಳೆ ಅಕ್ಕಿಯನ್ನ ನೀಡ್ತಕ್ಕಂಥ ಒಂದು ತಳಿ ಈ RNR. ಇದನ್ನ ನೀವು July 15 ತಗೊಂಡು August 15 ಒಳಗಡೆ ನೀವು ಹಾಕೋಬಹುದು. ಮತ್ತೆ ನೆಕ್ಸ್ಟ್ ಪ್ರಶ್ನೆ, ನಿಮ್ಮ 1-2 ವರ್ಷ ಹಳೆ ಬಿತ್ತನೆ ಬೀಜ ಇದ್ರೆ ಅದನ್ನ ಉಪಯೋಗಿಸಬಹುದಾ ಅಂತ. ಸೊ ಡೆಫಿನೆಟ್ ಆಗಿ ಉಪಯೋಗಿಸ್ಬೋದು, ಬಟ್ 2 ವರ್ಷ ಆಗಿದೆ ಅಂತಂದ್ರೆ ಒಂದ್ಸರಿ ಮೊಳಕೆ ಪ್ರಮಾಣನ ನಾವು ಚೆಕ್ ಮಾಡ್ಕೋಬೇಕಾಗಿರ್ತದೆ. ಈಗ 1 ವರ್ಷದ್ದು ಅಂದ್ರೆ ಡೆಫಿನೆಟ್ ಆಗಿ ಮೊಳಕೆ ಪ್ರಮಾಣ ಜಾಸ್ತಿ ಇರ್ತದೆ, ನೀವು ಬಿತ್ತನೆಗೆ ಹೋಗ್ಬೋದು. 2 ವರ್ಷ ಆಗಿದೆ ಅಂತಂದ್ರೆ ನೀವು ಮನೇಲಿ ಕಾಳು ಮೊಳಕೆ ಕಟ್ತಾರಲ್ಲ ಆ ರೀತಿ ಒಂದು 1/2 ಕೆಜಿನ ಮೊಳಕೆ ಕಟ್ಟಿ ನೋಡಿ. ಸೊ ಎಷ್ಟು ಪ್ರಮಾಣದ ಮೊಳಕೆ ಇದೆ ಅನ್ನೋದನ್ನ ನೋಡಿಕೊಂಡು ನೀವು ಮಾಡ್ಕೋಬೋದು. ಈಗ ಎಲ್ಲ ಈಗ 100ಕ್ಕೆ ಒಂದು 80-90% ಮೊಳಕೆ ಇದೆ ಅಂದರೆ ಆಗ ನಾವೇನು ಹೇಳ್ತೀವಿ, ಎಕರೆಗೆ ಸಣ್ಣ ಭತ್ತ ಆದರೆ ಒಂದು 10-15 ಕೆಜಿ, ದಪ್ಪ ಭತ್ತ ಆದರೆ 25 ಕೆಜಿ ಅಂತ ಹೇಳ್ತೀವಲ್ಲ, ಅಷ್ಟನ್ನು ನೀವು ಮೊಳಕೆ ಕಟ್ಕೊಂಡು ನೀವು ಬಿತ್ತನೆ ಮಾಡ್ಕೋಬೋದು. ಆಮೇಲೆ ಅಕಸ್ಮಾತ್ ಅದೇನಾದ್ರೂ ಮೊಳಕೆ ಪ್ರಮಾಣ ಕಡಿಮೆ ಇದೆ ಅನ್ನೋದಾದಾಗ ಒಂದು 5 ಕೆಜಿನೋ 10 ಕೆಜಿನೋ ನೀವು ಜಾಸ್ತಿ ಮಾಡಿಕೊಂಡು ಬಿತ್ತನೆ ಬೀಜ ಉಪಯೋಗಿಸ್ಕೋಬೋದು. ಬಟ್ ಬೆರಕೆ ಇಲ್ಲದೆ ಇರೋ ಬಿತ್ತನೆ ಬೀಜ ಇದೆ ಅನ್ನೋದನ್ನು ನೀವು ಖಾತ್ರಿಪಡಿಸ್ಕೋಬೇಕು. ಅದೇ ಈಗ ಯಾವ ಅದು ಯಾವ ತಳಿ ಅನ್ನೋದ್ರ ಮೇಲೆ ಇದಾಗುತ್ತೆ ಅವರಿಗೆ? RNR ಆಯ್ತು ಅಂತಂದ್ರೆ ನಿಮ್ಗೆ 1.5 ಎಕರೆಗೆ ಹೆಚ್ಚು ಕಡಿಮೆ 20 ಕೆಜಿ ಸಾಕು. ಒಳ್ಳೇದು ಚಂದ್ರು, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ವಿಸಿ ಫಾರಂ ಅಲ್ಲೇ ಹೋಗಿ ಬಿತ್ತನೆ ತಗೊಳ್ಳಿ, ಪಕ್ಕದಲ್ಲೇ ಇದ್ದೀರಾ, ಒಳ್ಳೇದಾಗ್ಲಿ. ಹಲೋ, ನಮಸ್ತೆ ಆಕಾಶವಾಣಿ. ಯಾರು, ಎಲ್ಲಿಂದ ಮಾತಾಡ್ತಿರಪ್ಪ? ಹೇಳಿ ಸರ್, ಯಾರು, ಎಲ್ಲಿಂದ? ಯೋಗೇಂದ್ರ ಪ್ರಸಾದ್, ಎಲ್ಸಿ ಕಾರ್ಯಕ್ರಮ ನಂಜನಗೂಡು ತಾಲೂಕಿನಿಂದ. ಹೇಳಿ ಯೋಗೇಂದ್ರ ಪ್ರಸಾದ್. ಸರ್ ನಮಸ್ಕಾರ. ನಮಸ್ತೆ. ನಮಸ್ಕಾರ, ನಮಸ್ಕಾರ ಹೇಳಿ. ಸರ್, ನಮ್ದು 2 ಪ್ರಶ್ನೆ ಇದೆ. ಹೇಳಿ. ಒಂದು, ಮಳೆ ಆಶ್ರಯದಲ್ಲಿ ಬೆಳೆಯುವಂತಹ ತಳಿ ಯಾವುದು, ಮತ್ತು ಹಣ್ಣಿನ ರೀತಿಯಿಂದ ಕಸಿ ಕಟ್ಟಕ್ಕಾಗಲ್ವಾ ಸರ್? ಹಣ್ಣಿನ ರೀತಿ ಕಸಿ ಕಟ್ಟಕ್ಕಾಗಲ್ವಾ ಅಂದ್ರೆ ಪ್ರಶ್ನೆ ಕ್ಲಿಯರ್ ಆಗಿ ಅರ್ಥ ಆಗಲಿಲ್ಲ. ಭತ್ತನ ಕಸಿ ಕಟ್ಬೋದಾ ಅಂತ ಕೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ಇವರೇ ಭತ್ತನ ಕಸಿ ಕಟ್ಟಕ್ಕೆ ಬರಲ್ಲ. ಭತ್ತ ಬಿತ್ತನೆ ಬೀಜದಿಂದ ಬಿತ್ತನೆ ಬೀಜನೇ ಮಾಡೋಂಥದ್ದು, ಅಥವಾ ಇನ್ನೊಂದು ಟಿಶ್ಯೂ ಕಲ್ಚರ್ ಅಂತ ಇದೆ, ಅದರಲ್ಲಿ ಭತ್ತದ ಯಾವುದೇ ಪಾರ್ಟ್ನೂ ತಗೊಂಡು ನಾವು ಗಿಡ ಮಾಡಿಬಿಡ್ಬೋದು. ಆಯಿತಾ? ಆದರೆ ಅದನ್ನು ಕಸಿ ಕಟ್ಟ ಒಂದು ಇದು ಬರಲ್ಲ. ಆಮೇಲೆ ನಿಮ್ಮ ಮೊದಲನೇ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರಿ? ಓಕೆ, ಇಲ್ಲಿ ಮಳೆ ಆಶ್ರಿತ ಅಂತಂದ್ರೆ ಈಗ ನೀವು ಈ ಒಂದು ಭಾಗದಲ್ಲಿ ಸಾಮಾನ್ಯವಾಗಿ ಮಳೆ ಆಶ್ರಿತದಲ್ಲಿ ಯಾರು ಬೆಳೆಯಲ್ಲ. ಅಟ್ ಲೀಸ್ಟ್ ಒಂದು ಪ್ರೊಟೆಕ್ಟಿವ್ ಇರಿಗೇಷನ್ ಅಂತ ಹೇಳ್ಕೊಂತೀವಿ, ಮಧ್ಯೆ ಒಂದೊಂದು ನೀರು ಕೊಟ್ಕೊಂಡು ಬೆಳೀತಾರೆ. ಸೊ ಈಗ ನಿಮಗೆ ನೀರು ಕಡಿಮೆ ಇದೆ, ಮಳೆಗೆ ಜೊತೆ ನೀರು ಜೊತೆಗೆ ನಮ್ದು ಒಂದು ಸ್ವಲ್ಪ ಬೋರ್ವೆಲ್ಲೋ ಏನೋ ಇದ್ದು ಅದ್ರ ಜೊತೆ ಸ್ವಲ್ಪ ಸಪೋರ್ಟ್ ಮಾಡಿಕೊಂಡು ನಾನು ಭತ್ತ ಬೆಳಿತೀನಿ ಅನ್ನೋದೇ ಆಯಿತು ಅಂದರೆ, ದಕ್ಷ ಅಂತ ಕರಿತೀವಿ ಭತ್ತದ ತಳಿ ಹೆಸರು, ಅಥವಾ KMP 100-175 ಎರಡು ಹೆಸರುಗಳಿದೆ. ಸೊ ಈ ತಳಿಯನ್ನು ನೀವು ಬೆಳೆಸ್ಕೋಬೋದು. ಇದನ್ನು ನೇರ ಬಿತ್ತನೆಗೂ ಕೂಡ ಸೂಕ್ತ ಆಗಿರ್ತದೆ, ಅಥವಾ ನೀವು ಸಸಿ ಮಡಿ ಮಾಡಿಕೊಂಡು ಕೂಡ ನೀವು ಇದನ್ನು ರಾಗಿ ಬೆಳೆದ ರೀತಿಯಲ್ಲಿ ನೀವು ಭತ್ತ ಬೆಳ್ಕೋಬೋದು. ಅಂದರೆ ಮಣ್ಣನ್ನು ತೇವಾಂಶವನ್ನು ನೋಡಿಕೊಂಡು ನೀರು ಕೊಟ್ಕೊಂಡು ಬೆಳಿಬೋದು. KMP 100-175 ಅಥವಾ ದಕ್ಷ ನಮ್ಮ VC ಫಾರಮಲ್ಲೇ ಬಿತ್ತನೆ ಬೀಜ ಸಿಗುತ್ತೆ ಅವರೇ. ಒಳ್ಳೆಯದು ಯೋಗೇಂದ್ರ ಪ್ರಸಾದ್. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ. ಸರ್ ನಮಸ್ಕಾರ. ಸರ್, ನಾವು ಕೆಆರ್ ತಾಲೂಕು ಹೆಬ್ಬಾಳಿಂದ ವೆಂಕಟರಮಣ ಅಂತ. ಹೇಳಿ ವೆಂಕಟರಮಣ. ಸರ್, ಇದು ಹಾಗೆ ಪೈರು ಹೋಗಿದ್ದೀವಲ್ಲ ಸರ್, ಹಾಗೆ ಬೂಟೋಕ್ಲೋರು ಕಳೆ ಬರ್ದಂಗೆ ಬೂಟೋಕ್ಲೋರ್ ಹಾಕ್ಬೋದ ಸರ್? ಇಲ್ಲ, ಬೀಟಾಕ್ಲೋರ್ ಸ್ವಲ್ಪ ಅದಕ್ಕೆ ಇದಾಗುತ್ತೆ, ಟಾಕ್ಸಿಸಿಟಿ ಆಗುತ್ತೆ, ಅದ್ರ ಬದಲಾಗಿ ನಾಮಿನಿ ಗೋಲ್ಡ್ ಅಂತ ಹೇಳ್ಬಿಟ್ಟು 12-13 ದಿವಸ ಕೊಡಿತೀವಲ್ಲ ಅದು ಅದು ನೋಡಿದ್ರೆ ಸಾಕು, ಅವಾಗ ಅದು ಗಂಡು ಭತ್ತ ಎಲ್ಲ ನಿಯಂತ್ರಣ ಆಗುತ್ತೆ. ಜಾಸ್ತಿ ಲೇಟಾಗಿ ಹೊಡಿಬಾರ್ದು, 12 ದಿನದಲ್ಲಿ 8 ml 1 ಕ್ಯಾನ್ಗೆ ಹಾಕೆಂದು 3 ಗಂಟೆ ಪ್ರದೇಶಕ್ಕೆ ಸಿಂಪಡಣೆ ಮಾಡ್ಬೋದು. ಸರ್, ಇನ್ನೊಂದು, ನಾಟಿಗೆ ಎಷ್ಟು ಪುಟಿ ಗೊಬ್ಬರ ಹಾಕ್ಬೇಕು ಸರ್ ಸುಮಾರು? ನಾಟಿಗೆ ಯಾವ ಗೊಬ್ಬರ ಬಳಸ್ಬೇಕಂತ ಇದ್ದೀರಿ ನೀವು? ನಾವು 16-16 ಯಾವ್ದಿದೆ? ಹತ್ತೊಂಬತ್ತು ಹಾಕೋದಾದ್ರೆ ನೀವು ನಾಟಿಗೆ ಒಂದು ಎಕರೆಗೆ ಸುಮಾರು 132 ಕೆಜಿ ಭತ್ತನ ನಾಟಿ ಮಾಡೋದಕ್ಕಿಂತ ಮುಂಚೆ ಹಾಕಬೇಕಾಗುತ್ತೆ. 132 ಕೆಜಿ ನಾಟಿ ಮಾಡೋದಕ್ಕಿಂತ ಮುಂಚೆ ಹತ್ತೊಂಬತ್ತು ಹಾಕಿ, ಆನಂತರ 25-30 ದಿನದಲ್ಲಿ 27 ಕೆಜಿ ಯೂರಿಯಾ ಕೊಡಬೇಕಾಗುತ್ತೆ. ಮತ್ತೆ 50-60 ದಿನದಲ್ಲಿ 27 ಕೆಜಿ ಯೂರಿಯಾವನ್ನು ಕೊಡಬೇಕಾಗುತ್ತೆ. ಈ ರೀತಿ ಮೂರು ಸಾರಿ ಕೊಡಬೇಕಾಗುತ್ತೆ, ಹತ್ತೊಂಬತ್ತು ಹಾಕಿದರೆ. ಒಳ್ಳೇದು ವೆಂಕಟರಮಣ, ಮುಂದಿನ ಕರೆಗೆ ಹೋಗ್ತಾ ಇದ್ದೇವೆ. ನಮಸ್ತೆ ಆಕಾಶವಾಣಿ, ನಮಸ್ಕಾರ, ಮಾತಾಡಿ ಸಾ. ಹಲೋ ಸರ್, ನಾನು ಬಿಳಕೆರೆ ಚಿನ್ನಣ್ಣ. ಚಿನ್ನಣ್ಣ ಅವರೇ ಹೇಳಿ. ಒಳ್ಳೆ ಭತ್ತ ತಳಿ ಎಲ್ಲಿ ಸಿಗುತ್ತೆ ಸರ್, ಅದಕ್ಕೆ ಫೋನ್ ಮಾಡಿದೆ ಸರ್. ಒಳ್ಳೆ ಭತ್ತ ತಳಿ ಅಂದ್ರೆ ಯಾವ ರೀತಿ, ಯಾವ ತಳಿ ಈಗ ನಿಮ್ಗೆ ಇಂಥ ತಳಿ ಬೇಕು ಅಂತ ಇದೆಯಾ, ಅಥವಾ ಇಲ್ಲ ಅಂದ್ರೆ ನೀವೇ ರೆಕಮೆಂಡ್ ಮಾಡಿ ಅನ್ನೋದಾದ್ರೆ ನಿಮ್ಗೆ ಅವಾಗ ಹೇಳ್ಬೇಕು. ದಪ್ಪ ತಬೇಕಾ, ಸಣ್ಣ ಭತ್ತ ಬೇಕಾ? ಸಣ್ಣ ಭತ್ತದ ಸರ್, ಸಣ್ಣ ಭತ್ತದೇ ಆದ್ರೆ ನೀವು ಆರ್ ಎನ್ ಆರ್ ಬೆಳೀರಿ. ಯಾಕೆ ಅಂತಂದರೆ ಆಗಲೇ ಹೇಳ್ದಂಗೆ ಒಂದು ಒಳ್ಳೆ ಕ್ವಾಲಿಟಿ ರೈಸ್ ಇರತಕ್ಕಂಥ ಒಂದು ತಳಿ, ಮತ್ತು ಮುಖ್ಯವಾಗಿ ಈ ಆರ್ ಎನ್ ಆರ್ ಅಕ್ಕಿ ಏನಿದೆ ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ. ಸೊ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದರೆ ಏನು ಗೊತ್ತಾ, ನಾವು ಊಟ ಮಾಡಿದಾಗ ಶುಗರ್ ರಿಲೀಸ್ ಆಗುತ್ತಲ್ಲ ಬ್ಲಡ್ಗೆ, ಅದು ತುಂಬ ಸ್ಲೋ ಆಗಿ ರಿಲೀಸ್ ಆಗುತ್ತೆ. ಹಂಗಾಗಿ ಯಾರಿಗೆ ಡಯಾಬಿಟಿಸ್ ಇದೆ ಅಂಥವ್ರು ಊಟ ಮಾಡೋಕ್ಕೆ ಸೂಕ್ತವಾದಂಥ ತಳಿ. ನಿಮ್ಮ ಊಟಕ್ಕೆ ಆಯಿತು ಅನ್ನೋದಾದರೆ ಆರ್ ಎನ್ ಆರ್ನ ನೀವು ಬೆಳಿಬೋದಿವ್ರೆ. ಎಲ್ಲಿ ಸಿಗುತ್ತೆ ಹೇಳ್ಬಿಡಿ ಸರ್. ಇದು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲೂ ಸಿಗುತ್ತೆ, ಮತ್ತು ಈವನ್ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಕೂಡ ಸಿಗುತ್ತೆ ಬಿತ್ತನೆ ಬೀಜ. ನಮಸ್ತೆ. ಒಳ್ಳೇದಾಗಲಿ, ಬೆಳೆದು ಬಿಡಿ. ನಮಸ್ತೆ, ಮುಂದಿನ ದೂರವಾಣಿ ಕರೆ. ನಮಸ್ಕಾರ ಆಕಾಶವಾಣಿ. ನಮಸ್ಕಾರ ಸರ್, ನಾನು ಹುಣಸೂರಿಂದ ಸುರೇಶ್ ಅಂತ ಕೇಳಿ. ನಮಸ್ಕಾರ ಸರ್. ಹೇಳಿ ಸುರೇಶ್ ಅವರೇ. ಸರ್, ರಾಜಮುಡಿ ತಳಿ ಸಿಗ್ತದ ಈಗಲೇ ಅದು ಅಂತ? ಸೊ ಇವರು ರಾಜಮುಡಿ ಬಿತ್ತನೆ ಬೀಜ ಸಿಗ್ತದೆ, ಬಟ್ ಏನಪ್ಪ ಅಂತಂದರೆ ರಾಜಮುಡಿ ಅದು ರೈತರ ತಳಿಯಾಗಿರೋದ್ರಿಂದ ಪ್ಯೂರ್ ಸೀಡ್ ಎಲ್ಲೂ ಇವಾಗ ಲಭ್ಯತೆ ಇಲ್ಲ. ಅದ್ರ ಮೇಲೆ ಅದನ್ನು ಪ್ಯೂರಿಫೈ ಮಾಡ್ತಕ್ಕಂಥ ಒಂದು ಕೆಲಸ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಡೀತಾ ಇದೆ. ಬಟ್ ನಿಮಗೆ ಪ್ಯೂರ್ ಸೀಡ್ ಸಿಗೋಕ್ಕೆ ಸ್ವಲ್ಪ ಸಮಯ ಆಗ್ಬೋದು, ಆದರೆ ನಿಮಗೆ ಇರ್ತಕ್ಕಂಥ ಸ್ವಲ್ಪ ಪ್ರಮಾಣದ ಬೆರಕೆ ಇದೆ ಅದರಲ್ಲಿ. ಆ ಒಂದು ಬಿತ್ತನೆ ಬೀಜದ ತಳಿ ನಮ್ಮ ವಲಯ ಇದು ಯಾವುದು ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಇದೆಯಲ್ಲ ನಾಗೇನಹಳ್ಳಿಲಿ, ಸೊ ಅಲ್ಲಿ ನಿಮಗೆ ಲಭ್ಯತೆ ಇದೆ ಇವರೇ. ಅಲ್ಲೂ ಇದೆ, ಮತ್ತು ಕೆ ವಿ ಕೆ ಹಾಸನ ಇದೆಯಲ್ಲ ಕಂಡ್ಲಿಯಲ್ಲಿ, ಸೊ ಅಲ್ಲೂ ಕೂಡ ನಿಮಗೆ ಲಭ್ಯತೆ ಇದೆ, ತಗೋಬೋದು ಇವರೇ. ರಾಜಮುಡಿ ಆದರೆ ನಿಮ್ಗೆ ಒಂದು 20 ಕೆಜಿ ಸಾಕಿವ್ರೆ ಒಂದು ಎಕರೆಗೆ. ಓಕೆ, ಒಳ್ಳೇದು ಸುರೇಶ್, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಬದೇ, ಲಕ್ಷ್ಮೀ ಚಂದ್ರರಾಜು. ಹೇಳಿ ಚಂದ್ರರಾಜು. ಬದೇ ಇಲ್ಲಿ ಈಗ ಕ್ರಾಸ್ ಜಯ ಆಗ್ತಂಗಂತ ಮಾಡಿವಿ 2 ಎಕರೆಗೆ. ಸೊಪ್ಪು ಕಡ್ಡಿ ಚೆಲ್ಲಿವಿ, ಅದಕ್ಕೆ ಗೊಬ್ಬರ ಯಾವ್ದು ಹಾಕ್ಬೇಕಾದ ಬದೇ? ಇವರೇ ಫಸ್ಟ್ ಆಫ್ ಆಲ್ ಜಯ ಏನೇ ಹಾಕ್ಬೇಡಿ, ಗೊಬ್ಬರದ್ದು ಹೇಳ್ತಾರೆ ನಮ್ಮ ಸರ್ರು, ಜಯ ಬೆಳಿಬೇಡಿ, ಜಯ ಹಾಕ್ಬಾರ್ದಂತೆ. ಜಯ ಬೇಡ, ಜಯ ಬೇಡವಾ? ಬೇಡ ಬೇಡ. ಈಗ ಜ್ಯೋತಿ ಹಾಕಿದ್ರೆ ಬರೇ ಜ್ಯೋತಿನೂ ರೋಗ ಜಾಸ್ತಿ. ಅದೇ ರೋಗ ಈ ಸತಿ ಹಾಕಿದ್ದವ ಅಂತ ಇನ್ಯಾವ್ದು ಹಾಕ್ಬೇಕದವ? ನೀ ಕೆ ಎಂ ಪಿ 220 ಅಂತ ಮಂಡ್ಯ ಜ್ಯೋತಿ ಇದೆ, ಅದನ್ನ ಹಾಕ್ಬೋದು ನೋಡಿ. ಈಗ ಹೇಳಿದ್ರಲ್ಲ, ಈಗ ಅದು ಈಗ ಹೇಳಿದ್ರಲ್ಲ, ಅದನ್ನು ಹಾಕ್ಬೋದು. ಅಲ್ಲ, ಮಂಡ್ಯ ಜ್ಯೋತಿ ಅಂತಲೇ ಹೊಸದೊಂದು ತಳಿ ಮಾಡೋರೆ ಮೀಸಿ ಫಾರಂನವರು, ಅದನ್ನ ಹಾಕೊಳ್ಳಿ ಅಂತ ಹೇಳ್ತಾ ಇರೋದು. ಸರಿ ಬುದ್ಧಿ. ಇದಕ್ಕೆ ಗೊಬ್ಬರ ಯಾವ್ದು ಹಾಕ್ಬೇಕು ಈಗ? ಈಗ ನಾಟಿಗಿಂತ ಮುಂಚೆ ಯಾವ ಗೊಬ್ಬರ ಹಾಕ್ಬೇಕು ಅಂತ ಇದ್ದೀರಿ ನೀವು? ನಾವು 17-17 ಹಾಕ್ತೀವಿ, 20-20 ಹಾಕ್ತಿದ್ರು. 17-17 ಹಾಕೋದಾದ್ರೆ ನೀವೇನ್ ಮಾಡಿ ಅಂದ್ರೆ, 1 ಎಕರೆಗೆ 150 ಕೆಜಿ ನಾಟಿಗಿಂತ ಮುಂಚೆನೆ ಹಾಕ್ಬೇಕು. 3 ಬ್ಯಾಗ್ ನಾಟಿಗಿಂತ ಮುಂಚೆ, ನಾಟಿಗಿಂತ ಮುಂಚೆನೆ ಮುಂಚೆನೆ ಹಾಕ್ಬೇಕು, ಆಯ್ತಾ? ಆನಂತರ 25-30 ದಿನದಲ್ಲಿ 27 ಕೆಜಿ ಯೂರಿಯಾ ಹಾಕ್ಬೇಕು. ಬರೀ 27 ಕೆಜಿ ಅಷ್ಟೇ, 1 ಎಕರೆಗೆ. ಆನಂತರ ಮತ್ತೆ 55-60 ದಿನದಲ್ಲಿ 27 ಕೆಜಿ ಯೂರಿಯಾ ಹಾಕ್ಬೇಕು. ಸರಿ ಕಣವ. ನೀವು ಅದ್ರ ಬದಲಾಗಿ ಏನು ಮಾಡಿ ಅಂದರೆ, ನೀವು ನಿಮ್ಮಲ್ಲಿ ಯೂರಿಯಾ, ಎಸ್ ಎಸ್ ಪಿ, ಎಮ್ ಓ ಪಿ, ಪೊಟ್ಯಾಶ್ ಅಂತ ಇರುತ್ತೆ, ಆ ಮೂರು ಗೊಬ್ಬರವನ್ನು ಮಿಶ್ರಣ ಮಾಡಾಕೋದ್ರಿಂದ ನಿಮಗೆ ರೇಟು ಕೂಡ ಕಡಿಮೆ ಆಗುತ್ತೆ, ಎಲ್ಲ ಪೋಷಕಾಂಶಗಳು ಸಿಗ್ತವೆ. ಎಷ್ಟು ಹಾಕ್ಬೇಕು ಅಂದರೆ, ಯೂರಿಯಾವನ್ನು ನಾಟಿಗಿಂತ ಮುಂಚೆ 50 ಕೆಜಿ ಹಾಕ್ಬೇಕಾಗುತ್ತೆ. ಆಮೇಲೆ ಎಸ್ ಎಸ್ ಪಿ ಸಿಂಗಲ್ ಬೂದಿ ಅಂತಿರಲ್ವ, ಬೂದಿನ 150 ಕೆಜಿ 1 ಎಕರೆಗೆ. ಮತ್ತು ಬೂದಿ, ಮತ್ತು ಪೊಟ್ಯಾಷನ್ನು 21 ಕೆಜಿ ನಾಟಿಗಿಂತ ಮುಂಚೆ ಹಾಕ್ಬೇಕು. ನಂತರ ಉತ್ತು ನಾಟಿ ಇವತ್ತು ಮಾಡ್ತೀರಂದ್ರೆ ಅದು ಮುಂಚೆ ಹಾಕ್ಬಿಟ್ಟು ನಾಟಿ ಮಾಡಬೇಕು. ಸರಿ ಸರಿ, ಆವಾಗಲೇ ಅದು ಚೆನ್ನಾಗಿ ಬರೋದು. ಆನಂತರ 25-30 ದಿನದಲ್ಲಿ 27 ಕೆಜಿ 30 ಕೆಜಿ ಯೂರಿಯಾ ಕೊಡಿ. ಮತ್ತು 55-60 ದಿನದಲ್ಲಿ 30 ಕೆಜಿ ಯೂರಿಯಾ ಕೊಡಿ. ಬರೀ 30 ಕೆಜಿ ಸಾಕು? ಸಾಕು ಸಾಕು, 30-30 ಕೆಜಿ 2 ಸರಿ ಕೊಡಿ. ಆಮೇಲೆ ಜೊತೆಗೆ ಜಿಂಕ್ ಸಲ್ಫೇಟನ್ನು 8 ಕೆಜಿ ಕೊಡಿ 1 ಎಕರೆಗೆ. ಚಲ್ಪೇಟೆ ಎಲ್ಲ ಕೃಷಿ ಇಲಾಖೆಯಲ್ಲೂ ಸಬ್ಸಿಡಿನಲ್ಲಿ ಮಾರ್ತಾರೆ ರೈತ ಸಂಪರ್ಕ ಕೇಂದ್ರದಲ್ಲಿ. ಅದು 8 ಕೆಜಿ ಎಕರೆ ಕೊಡಿ. ಒಳ್ಳೇದು ಚಂದ್ರರಾಜು, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ? ಚಿಕ್ಕಣ್ಣ ಅಂತ, ಕಾಳೇನಲ್ಲಿ ಮಂಡ್ಯ ತಾಲೂಕು. ಚಿಕ್ಕಣ್ಣ? ಚಿಕ್ಕಣ್ಣ. ಹೌದೌದು ಸರ್. ಹೇಳಿ ಚಿಕ್ಕಣ್ಣವ್ರೇ. ಸರ್, ನಮ್ಗೆ ಈಗ ಪಂಪ್ ಸೆಟ್ ಅಲ್ಲಿ ರಾಗಿ ಟೈಪ್ ತೆರೆ ಹೊಡೆದು ಭತ್ತ ಬೆಳಿಬೋದು ಸರ್? ಬೆಳಿಬೋದು ಇವರೇ. ಈಗ ತಾನೇ ಹೇಳಿದ್ನಲ್ಲ, ಮೊದಲು ಒಬ್ರು ಮಳೆ ಆಶ್ರಿತದಲ್ಲಿ ಬೆಳೆಯಕ್ಕೆ ಅಂತ ಕೇಳಿದ್ರಲ್ಲ. ಸೊ ಕೆ ಎಂ ಪಿ 175 ಅಥವಾ ದಕ್ಷ ಅಂತ ಏನಿದೆ ಅದನ್ನು ನೀವು ರಾಗಿ ರೀತಿ ಸಾಲ್ ಬಿಟ್ಕೊಂಡು ಮಾಡ್ಬೋದು. ಅಲ್ಲಿ ನೀವು ರಾಗಿ ನೇರ್ ಬಿತ್ತನೆ ಮಾಡ್ಕೋತಿರಲ್ಲ, ಹಂಗೆ ಇದನ್ನು ಕೂಡ ಬಿತ್ತನೆನ ನೇರ್ ಬಿತ್ತನೆ ಮಾಡ್ಕೋಬೋದು. ಅಥವಾ ನೀವು ಸಸಿ ಮಡಿ ಮಾಡ್ಕೊಂಡು ನಾಟಿ ಮಾಡ್ತೀನಿ ರಾಗಿ ನಾಟಿ ಮಾಡ್ದಂಗೆ ಅಂದ್ರೂ ಕೂಡ ಮಾಡ್ಕೋಬೋದು. ಹೌದೌದು. ಅದೇನು ನೀವೇನು ಕೆಸರು ಎಲ್ಲ ಮಾಡ್ಬೇಕಾಗಿಲ್ಲ, ಮಾಮೂಲಿ ರಾಗಿ ನಾಟಿ ಮಾಡ್ತಿರಲ್ಲ ಆ ತರಾನೇ ಮಾಡ್ಕೋಬಹುದು. ಅದಕ್ಕೆ ದಕ್ಷ ಅನ್ನೋದು ಒಂದನ್ನೇ ನಾವು ರೆಕಮೆಂಡ್ ಮಾಡೋದು. ಅದರಲ್ಲಿ ದಪ್ಪ ಸಣ್ಣ ಅಂತಿಲ್ಲ. ಆಕ್ಚುಲಿ ದಕ್ಷದ್ದು ಬಂದು ಸ್ವಲ್ಪ ಸಣ್ಣನ ಇದೆ, ಅದು ದಪ್ಪದೇನಿಲ್ಲ. ನೀವು ದಕ್ಷ ಬೆಳೀರಿ, ಅದೊಂದೇ ಆಪ್ಷನ್ ರೆಕಮೆಂಡ್. ಅದನ್ನ ನೀವು ಜುಲೈಯಿಂದ ಹಿಡಿದು ಆಗಸ್ಟ್ 15-20 ತನಕನೂ ಹಾಕೋಬಹುದು ಇವರೇ. ಆಗಸ್ಟ್ ಕೊನೆ ತನಕನೂ ಹಾಕೋಬಹುದು. ಯಾಕಂದ್ರೆ ನೇರ ಬಿತ್ತನೆ ಮಾಡಿದಾಗ ಏನಾಗುತ್ತೆ, ಸಸಿ ಮಡಿ ಮಾಡಲಿಲ್ಲ ನೇರ ಬಿತ್ತನೆ ಮಾಡ್ತೀವಿ ಅಂದ್ರೆ ಇನ್ನೂ ಒಂದು ವಾರ ಉಳಿತಾಯ ಆಗ್ಬಿಡುತ್ತೆ ಟೈಮಲ್ಲಿ. ಸೊ ಹಂಗಾಗಿ ನೀವು ಆಗಸ್ಟ್ ತನಕ ಏನೇಳಿ, ಸಸಿ ಮಡಿ ಮಾಡಾಕ್ತಾರಂತೆ. ಸಸಿ ಮಡಿ ಮಾಡ್ತೀವಿ ಅಂದ್ರೆ ಒಂದು 15-20 ತಾರೀಕು ಜುಲೈ ತನಕ ಹಾಕೊಳ್ಳಿ ಇವ್ರೆ. ಒಳ್ಳೇದು ಚಿಕ್ಕಣ್ಣವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಕೇಶವಮೂರ್ತಿ ಸರ್. ಯಾರು, ಎಲ್ಲಿಂದ ಮಾತಾಡ್ತೀರಿ ಸರ್? ನಾವು ಪಾಂಡವಪುರದಿಂದ ಕೆನ್ನಾಳ್ ಶಿವರಾಮ್. ಹೇಳಿ ಶಿವರಾಮ್ ಅವರೇ. ಸರ್, ನಮ್ಗೆ ಈಗ ಎಲ್ಲ ಬರೀ ಹೈಬ್ರಿಡ್ ಭತ್ತನೆ ಕೊಡ್ತಾ ಇದೀರಿ. ನಾವು ರೈತರು ಮೊದಲು ಬಿತ್ತೆ ಅವ್ರ ಮನೆ ಇವ್ರ ಮನೆ ಚೆನ್ನಾಗಿರ್ಬೇಕು ಸರ್, ಇಸ್ಕೊಂಡು ಒಟ್ಲಾಗ ಬೆಳ್ಕತಾ ಇದ್ದಾರೆ. ಈಗ ಅವ್ರು ಹೇಳಿರೋದು ಯಾವ್ದು ಹೈಬ್ರಿಡ್ ಅಲ್ಲ ಸ್ವಾಮಿ, ಎಲ್ಲ ತಳಿನೇ. ಇವ್ರೇ ಇಲ್ಲಿ ಇವ್ರೆ ಬಿತ್ತನೆ ಬೀಜ ಅಂತಂದಾಗ ಸರ್ಕಾರಿ ಸಂಸ್ಥೆಗಳು ಕೂಡ ಬಿತ್ತನೆ ಬೀಜ ಕೂಡ ಇದಾವೆ, ಮತ್ತೆ ಖಾಸಗಿ ಸಂಸ್ಥೆಗಳು ಬಿತ್ತನೆ ಬೀಜ ಕೊಡ್ತವೆ. ನಮ್ಮ ಸರ್ಕಾರಿ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಆಗ್ಬೋದು ಅಥವಾ ಕೃಷಿ ಇಲಾಖೆ ಆಗ್ಬೋದು, ನಮ್ಮಿಂದ ಕೊಡ್ತಾ ಇರ್ತಕ್ಕಂಥದ್ರಲ್ಲಿ ಎಲ್ಲ ಕೂಡ ಸಾಂಪ್ರದಾಯಿಕವಾದಂಥ ತಳಿಗಳೇ, ಆಯ್ತಾ? ಆದರೆ ಮಾರ್ಕೆಟಲ್ಲಿ ಪ್ರೈವೇಟ್ ಕಂಪ್ನಿಯವರು ಬಿತ್ತನೆ ಬೀಜ ಮಾರ್ತಾ ಇದ್ದಾರೆ. ಸೊ ನೀವು ಹೋಗಿ ಪ್ರೈವೇಟ್ ತಗೋತಾ ಇದ್ದೀರಿ, ಹಂಗಾಗಿ ಪ್ರೈವೇಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ. ನಿಮ್ಗೆ ಯಾವ್ದು ಬೇಕೋ ಆಯ್ಕೆ ನಿಮ್ಮ ಕೈಲಿ ಇರ್ತದೆ ಇವರೇ. ಆಮೇಲೆ ನೀವು ಏನು ಮನೇಲಿ ಬೆಳ್ಕೊಳ್ತೀರಲ್ವಾ, ಒಂದ್ಸರಿ ತಗೊಂಡೋಗಿ ನಮ್ಮಿಂದ ಆ ಬೀಜನ ನೀವು ಇಟ್ಕೊಂಡು ಮುಂದೆ ಬಳಸ್ಬೋದು. ನೀವು ಏನು ಮಾಡಬೇಕು ಅಂದರೆ, ನೀವು ಕ್ಲೀನಾಗಿ ಅದರಲ್ಲಿ ಬೆರಕೆ ಎಲ್ಲ ತೆಗೆದುಬಿಟ್ಟು ಅದು ಚೆನ್ನಾಗಿರೋದನ್ನೇ ಕಟಾವು ಮಾಡಿ ಅದನ್ನು ಸಪ್ರೇಟಾಗಿ ಪ್ರಿಸರ್ವ್ ಮಾಡಿ ಒಂದು ತಿಂಗಳು ಆದಮೇಲೆ ಬಿತ್ತನೆ ಮಾಡಿದರೆ ಮೊಳಕೆ ಚೆನ್ನಾಗಿ ಬರುತ್ತೆ. ಇಲ್ಲ ಇಲ್ಲಿ ಆಮೇಲೆ ಇನ್ನೊಂದೇನು ಅಂದ್ರೆ ಇವರೇ, ನೀವು ಮೆಷಿನ್ ಕೊಡಬಾರ್ದು. ಈ ಬಿತ್ತನೆ ಬೀಜಕ್ಕೆ ಅಂತ ಉಪಯೋಗಿಸ್ತಿರಲ್ಲ ಅದನ್ನ ಮೆಷಿನ್ ಕೊಟ್ಟದ್ರಲ್ಲಿ ನಾವು ತಗೋಬಾರ್ದು. ನೀವೇನ್ ಮಾಡ್ಬೇಕು, ನಿಮ್ಗೆ ಬಿತ್ತನೆ ಬೀಜ 25 ಕೆಜಿ ಬೇಕಾ 50 ಕೆಜಿ ಬೇಕಾ ನೋಡ್ಕೊಂಡು ಒಂದೋ ಎರಡೋ ಪಾತಿನ ನೀವು ಗುರುತು ಮಾಡ್ಕೊಂಡ್ಬಿಟ್ಟು ಬೆರಕೆ ಎಲ್ಲ ತೆಗೆದು ಅದನ್ನ ನೀವು ಹಂಗೆ ಬಡಿಸ್ಕೋಬೇಕು. ಆಮೇಲೆ ನಿಮಗೆ ಚೆನ್ನಾಗಿ ಬರಲ್ಲ ಅಂತ ಹೇಳಿದ್ರಲ್ವಾ, ನೀವೇನ್ ಮಾಡ್ಬೇಕು, ಅದನ್ನ ಉಪ್ಪು ನೀರಿನ ದ್ರಾವಣದಲ್ಲಿ ಹಾಕ್ಬಿಟ್ಟು ಅದರಲ್ಲಿ ಇರ್ತಕ್ಕಂಥ ಜೆಳ್ಳುಗಳನ್ನು ತೆಗೆದುಬಿಟ್ಟು, ಅಂದರೆ ಹೆಂಗೆ ಅಂದರೆ 4 ಲೀಟ್ರ್ ನೀರಿಗೆ 1 ಕೆಜಿ ಉಪ್ಪು ಹಾಕಿಬಿಟ್ಟು ಆ ನೀರಿನಲ್ಲಿ ಆ ಬೀಜವನ್ನು ಹಾಕಿ ಅದರಲ್ಲಿರೋ ಅರ್ಧ ಇರ್ತಕ್ಕಂಥ ಜೆಳ್ಳುಗಳೆಲ್ಲ ಮೇಲೆ ಬರ್ತವೆ ಅವನ್ನ ತೆಗೆದು ಹಾಕಿಬಿಟ್ಟು ಗಟ್ಟಿ ಬೀಜವನ್ನು ಹಾಕಿದರೆ ಅವನ್ನ ಬೀಜೋಪಚಾರ ಮಾಡಿ ಹಾಕಿದರೆ ಚೆನ್ನಾಗೇ ಬರುತ್ತೆ. ನೀವೇನು ಮಾಡ್ತೀರ, ಅವೆಲ್ಲ ಬೀಜವನ್ನು ಹಾಕ್ಬಿಡ್ತೀರ, ಅದರಲ್ಲಿ ಅರ್ಧ ನೀರಲ್ಲಿ ತೇಲ್ತಾವೆ ಉಪ್ಪು ನೀರಿನಲ್ಲಿ ಹಾಕಿದಾಗ ಅವನ್ನ ತೆಗೆದು ಹಾಕಿಬಿಟ್ಟು ಗಟ್ಟಿ ಬೀಜ ಹಾಕಿ ಅವಾಗ ಚೆನ್ನಾಗಿ ಬರ್ತಾವೆ ಮೊಳಕೆ ಅವು. ಒಳ್ಳೇದು ಶಿವರಾಮ್, ಕರೆ ಮಾಡಿದ್ದಕ್ಕೆ. ಏನ್ ಹೇಳಿ, ಯಾವ ತಳಿ ಅಂತ? ಈಗ ಈಗ ಬೇಕಾದ ಈಗ ನೀವು ಒಂದು ದೀರ್ಘಾವಧಿ ಅಂತಂದ್ರೆ ಅತಿ ದೀರ್ಘಾವಧಿ, ಈಗ ರಾಜಮುಡಿಯಿಂದ ಹಿಡಿದು ರಾಜಮುಡಿ ಇದೆ, ಬಿಆರ್ ಇದೆ, ಗಂಗಾವತಿ ಸೋನಾ ಇದೆ, ತನು ಇದೆ, JGL ಇದೆ, MTU 1001 ಇದೆ, IR 368 ಕೆ ಎಂ ಪಿ 220 ಇದೆ. ಯಾವ್ದನ್ನ JGL ಆದರೆ ಒಂದು 15 ಕೆಜಿ ಸಾಕು. ನೀವು JGL ಬದಲು RNR ಹೋಗ್ಬಿಡಿ, ಯಾಕೆಂತಂದರೆ JGL ಬಂದು ಮಧ್ಯಮಾವಧಿ ತಳಿ. ಸೊ RNR ಅಷ್ಟೇ ಇಳುವರಿ, ಅದಕ್ಕಿಂತ ಜಾಸ್ತಿನೇ ಇಳುವರಿ ಕೊಡುತ್ತೆ, ಬಟ್ ಇನ್ನೂ 115-120 ದಿವಸಕ್ಕೆ ಬಂದುಬಿಡುತ್ತೆ. ಸೊ ಹಂಗಾಗಿ ನೀವು ಸಣ್ಣದ್ ಬೇಕು ಅಂತಂದರೆ RNR ಹೋಗಿ ಇವರೇ. ನೂರ ಹದಿನೈದು ನೂರ ಇಪ್ಪತ್ತು ದಿವಸದಲ್ಲಿ ಬರುತ್ತೆ. ತೀರಾ ತುಂಡ ಏನಿಲ್ಲ, 1 meter ಹೈಟ್ ಬರುತ್ತೆ. ಹೌದು ಹೌದು. ಒಳ್ಳೇದು ಶಿವರಾಮ್, ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ಕಾರ ಸಾ. ನಮಸ್ಕಾರ ಸಾ. ಯಾರು, ಎಲ್ಲಿಂದ ಮಾತಾಡ್ತೀರಿ? ಸರ್, ನಾನು ಶಂಕರಯ್ಯನವ್ರು ಸರ್. ವಾ, ಮಾತಾಡಿ ಶಂಕರಯ್ಯನವ್ರೆ. ಕೇಶವಮೂರ್ತಿಗಳಿಗೂ ನಮಸ್ಕಾರ, ಮತ್ತೆ ದೀಪಕ್ ಅವ್ರಿಗೂ ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಶಂಕರ ಮೂರ್ತಿ ಅವರೇ. ಹೇಳಿ ಹೇಳಿ ಶಂಕರಯ್ಯ. ಸರ್, ಈಗ ಭತ್ತ ತೆಂಡೆ ಹೊಡಿತಾರೆ ಸರ್, ಭತ್ತ ತೆಂಡೆ ಹೊಡೆದವೆಲ್ಲ ಒಡೆ ಕಡುವುದಿಲ್ಲ. ತೆಂಡೆ ಅಡಿಯಲ್ಲಿ ಉಳ್ಕೊಬಿಡ್ತವೆ ಪ್ರಶ್ನೆ. ಆಮೇಲೆ ಇನ್ನೊಂದು ಪ್ರಶ್ನೆ, ಭೂಮಿ ಎಷ್ಟು ಫಲವತ್ತತೆಯಾಗಿ ಜೋರಾಗಿದ್ರೆ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಜಾಸ್ತಿ ಇದ್ರು ಅಂತ ನಾನು ಎರಡನೇ ಪ್ರಶ್ನೆ. ಈಗ ಭತ್ತ ತೆಂಡೆ ಎಲ್ಲ ಬಂದಿರೋದೆಲ್ಲ ತೆನೆ ಕಡಿಯಲ್ಲ. ಯಾಕೆ ಅಂದರೆ ನೀವು ಈಗ ತೆನೆ ಬಂದಾಗಲೂ ಕೂಡ ಅದು ನೀರು ನಿಲ್ಲಿಸ್ತಾ ಇದ್ರೆ ತೆಂಡೆ ಹೊಡಿತಾನೆ ಇರುತ್ತೆ. ಅದು ಭತ್ತದ ಒಂದು ಗುಣ ಏನಂದರೆ ತೆನೆ ಬರುವಾಗ ನೀರು ನಿಲ್ಲಿಸ್ಬೇಕು. ಆವಾಗ ಏನಾಗುತ್ತೆ, ಬಂದಿರೋ ಎಲ್ಲ ತೆಂಡೆಗಳು ಕೂಡ ತೆನೆ ಕಡಿತವೆ, ಮತ್ತೆ ತೆಂಡೆಗಳು ಬರೋದಿಲ್ಲ. ನೀವೇನು ಮಾಡ್ತೀರಾ, ಡ್ರೈ ಒಣ ಬಿಟ್ಟರೆ ಏನಾಗುತ್ತೆ ಗದ್ದೆನ ತೆನೆ ಬರುವಾಗಾರೆ ಅದು ತೆಂಡೆ ಹೊಡೆಯುತ್ತೆ, ಆ ತೆಂಡೆಗಳು ತೆನೆ ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಒಂದು 45 ದಿನ ತನಕ ನೀವು ನೀರನ್ನು ಬೇಕಾದ್ರೆ ಆರಿಸಿ ಆರಿಸಿ ಕಟ್ಟಿ, ಆ ನಂತರ ಸ್ವಲ್ಪ ನೀರನ್ನು ಜಾಸ್ತಿ ಆರಿಸಿದರೆ ಬಂದಿರೋ ತೆಂಡೆಗಳೆಲ್ಲವೂ ಕೂಡ ತೆನೆ ಬರ್ತವೆ. ಇದು ಒಂದು ಮುಖ್ಯವಾದಂಥ ವಿಷಯ. ಇನ್ನೊಂದು, ಎಷ್ಟು ಫಲವತ್ತತೆ ಅಂದರೆ ನಿಮ್ಮ ಭೂಮಿ ಯಾವ ಥರ ಇರಬೇಕಂತ ನಿಮಗೆ ಗೊತ್ತಿರುತ್ತಲ್ವಾ. ಈಗ ನಮ್ಮ ಭೂಮಿ ತಿಪ್ಪೆ ಥರ ಇರ್ಬೇಕಂತೀವಿ ನಾವು, ಅಂದರೆ ಕೊಟ್ಟಿಗೆ ಗೊಬ್ಬರ ಹೆಂಗೆ ಮುಟ್ಟಿದ್ರೆ ಕೈಯಲ್ಲಿ ಹಿಡ್ಕಂದ್ರೆ ಮಣ್ಣು ಹಿಂಗೆ ಅಮುಕಿದ್ರೆ ಈಗ ವಾಪಸ್ ಬರ್ಬೇಕದು, ಆ ಥರ ಫಲವತ್ತತೆ ಇಟ್ಕೋಬೇಕು. ಸುಮ್ಮನೆ ಹಿಂಗೆ ಅಮುಕಿದ್ರೆ ಹಂಗೆ ಅಮುಕ್ಕಬಾರ್ದು, ಅದು ಅಪ್ಪಚ್ಚಿ ಆಗ್ಬಾರ್ದು. ಕೈಯಲ್ಲಿ ಹಿಡಿದಿರ್ತಕ್ಕಂಥ ಮಣ್ಣು ರಬ್ಬರ್ ಆದಂಗೆ ಇರಬೇಕು ಇರ್ಬೇಕದು. ಹಿಂಗೆ ಅಮುಕಿದ್ರೆ ವಾಪಸ್ ಬರ್ಬೇಕು ರಿಟರ್ನು, ಹಂಗಿದ್ರೆ ನಿಮ್ಮ ಭೂಮಿ ಫಲವತ್ತತೆ ಐತೆ ಅಂತ. ಅದಕ್ಕೇನು ಮಾಡಬೇಕು, ಕೊಟ್ಟಿಗೆ ಗೊಬ್ಬರ ಹಾಕಿ, ಹಸಿರೆಲ್ಲ ಗೊಬ್ಬರ ಹಾಕಿ, ಎಲ್ಲ ಫಲವತ್ತತೆ ಮಣ್ಣನ್ನು ಸವಕಳಿ ಆಗದಂಗೆ ನೋಡ್ಕೊಳ್ಳಿ, ನೀರು ಕಡಿಮೆ ಆಯಿಸಿ, ಇವೆಲ್ಲ ಮಾಡಿ, ಅವಾಗ ಫಲವತ್ತತೆ ಬರುತ್ತೆ. ಒಳ್ಳೇದು ಶಂಕರಯ್ಯನವ್ರೆ, ಮುಂದಿನ ಕರೆಗೆ ಹೋಯ್ತೀವಿ. ಇವ್ರೆ ರೋಗ ನಿರೋಧಕ ಶಕ್ತಿ ನಿಮ್ಗೆ ಕಡಿಮೆ ಸಾರಜನಕ ಗೊಬ್ಬರ ಹಾಕೋದ್ರಿಂದ ನಿಮಗೆ ರೋಗ ನಿರೋಧಕತೆ ಸಿಗ್ತದೆ. ನೀವು ಸಾರಜನಕ ಜಾಸ್ತಿ ಆಗ್ತಷ್ಟು ರೋಗ ಜಾಸ್ತಿ ಆಗುತ್ತೆ, ಅದು ಒಂದು. ಮತ್ತು ರೋಗ ನಿರೋಧಕತೆ ಮಣ್ಣಿಗಿಂತ ನಾವು ಆಯ್ಕೆ ಮಾಡ್ತಕ್ಕಂಥ ತಳಿಯ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರ್ತದೆ. ಹಾಗಾಗಿ ಭತ್ತದ ಬೆಂಕಿ ರೋಗಕ್ಕೆ ನಿರೋಧಕತೆ ಇರತಕ್ಕಂಥ ತಳಿಗಳನ್ನ ನೀವು ಉಪಯೋಗಿಸ್ಬೇಕು. ಒಳ್ಳೇದು ಶಂಕರಯ್ಯನವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್. ಕೇಶವಮೂರ್ತಿ ರಾಮನಂಜಯ್ಯನವರು, ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ದೇವಲಾಪುರ. ಹೇಳಿ ರಾಮನಂಜಯ್ಯ. ನಮಸ್ತೆ ಸರ್, ನಿಮಗೂ ಮತ್ತೆ ತಜ್ಞರಿಗೂ ಸಹ ನಮಸ್ತೆ. ನಮಸ್ಕಾರ. ನಮಸ್ಕಾರ ಇವರೇ. ಒಂದೇ ಒಂದು ಪ್ರಶ್ನೆ ಇತ್ತು ಸರ್. ನಾಗಮಂಗಲ ಭಾಗದಲ್ಲಿ ನೀರಾವರಿಯಲ್ಲಿ ರಾಜಮುಡಿಯನ್ನ ಬೆಳಿಬಹುದಾ ಅಂತ ಪ್ರಶ್ನೆ. ಬೆಳಿಬಹುದು ಇವರೇ, ಬೆಳಿಬಹುದು. ನಿಮ್ಗೆ ನೀರಿದೆ ಅಂತಂದ್ರೆ ತೊಂದರೆ ಇಲ್ಲ. ಬಟ್ ಅವಾಗಲೇ ಹೇಳ್ದಂಗೆ ಇನ್ನೊಂದು 10-15 ದಿವಸದೊಳಗಡೆ ರಾಜಮುಡಿದು ಬಿತ್ತನೆಯನ್ನ ಕೆಲಸನ ನೀವು ಮುಗಿಸ್ಕೊಂಬಿಡಿ. ಯಾಕೆಂದ್ರೆ ಅದು ತೀರಾ ದೀರ್ಘಾವಧಿ ಅಂತೇಳಿ ಒಂದು 150-160 ದಿವಸ ತಗೊಂಡ್ಬಿಡುತ್ತೆ ಅದು ಇದ್ಕೊಡಕ್ಕೆ. ಈಗ ಅದನ್ನ ಆಯ್ತು, ಈಗ ನೀವು ಇಮಿಡಿಯೇಟ್ ಆಗಿ ನೀವು ಅದ್ರದ್ದು ಬಿತ್ತನೆ ಕಾರ್ಯಕ್ರಮ ಕೈಗೊಳ್ಳಿ, ಬೆಳಿಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ಅದು ನಾಗಮಂಗಲ ಆಗಿರಲಿ ಅಥವಾ ಕೆ ಆರ್ ನಗರ ಆಗಿರಲಿ ಯಾವೂರೇ ಆದ್ರೂ ಬೇಸಿಗೆಯಲ್ಲಿ ಮಾತ್ರ ರಾಜಮುಡಿನ ಬೆಳೆಯಂಗಿಲ್ಲ. ಯಾಕೆಂದ್ರೆ ಅದು ಹೂವನೇ ಬರಲ್ಲ ಬೇಸಿಗೆಯಲ್ಲಿ. ಮಳೆಗಾಲದ ಮುಂಗಾರಲ್ಲಿ ನೀವು ಬೆಳಿಬಹುದು. ಧನ್ಯವಾದ. ಒಳ್ಳೇದು ರಾಮನಂಜಯ್ಯನವರೇ, ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ಕಾರ, ಮಾತಾಡಿ ಸರ್. ಸರ್, ಕೇಶವಮೂರ್ತಿ ಸರ್ ನಮಸ್ತೆ. ನಮಸ್ಕಾರ. ತಾವ್ಯಾರು ಗೊತ್ತಾರಿಲ್ವೇ? ತುಳಸಿದಾಸ್ ಅಂದ್ಬಿಟ್ಟು. ಎಲ್ಲಿಂದ ಕರೆ ಮಾಡ್ತಿದ್ರಿ? ಹುಣಸೂರು ತಾಲೂಕು ಹೆಮ್ಮಿಗೆಯಿಂದ. ಪ್ರಶ್ನೆ ಕೇಳಿ ತುಳಸಿದಾಸ್ ಅವ್ರೆ. ಸರ್, ಈಗ ಅಲ್ಲಿ ಮೊದಲ ಕರೆಗೆ ದಕ್ಷ ಅಂತ ಹೇಳಿ ಯಾವ್ದೋ ಒಂದು ಬಿತ್ತನೆ ಹೇಳಿದ್ರಿ, ಅದು ಅದಕ್ಕೆ ನೀರೇನ್ ಬೇಕಾಗಿಲ್ವಾ ಸರ್? ರಾಗಿ ನಾಟಿ ಮಾಡಿದ್ರು ಬೆಳೀತದೆ ಅಂದ್ರಲ್ಲ, ಯಾವ ರೀತಿ ಅದು? ನೀರ್ ನಿಲ್ಸಂಗಿಲ್ಲ ಅಷ್ಟೇನೆ. ನೀರು ಭತ್ತ ಅಂದ್ರೆ ನಿಮಗೆ ಪೂರ್ತಿ ಬರೀ ಮಳೆಗೆ ಅಥವಾ ನೀ ಒಣ ಪ್ರದೇಶದಲ್ಲಿ ಏನ್ ಬೇರೆ ಬೆಳೆ ಬೆಳೆದಂಗೆ ಬೆಳೆಯಕ್ಕಾಗಲ್ಲ, ತೇವಾಂಶ ಇರ್ಬೇಕು. ಅಂದ್ರೆ ಈಗ ನೀವು ಒಂದು ಬೋರ್ವೆಲ್ ಇತ್ತು ಅಂದ್ರೆ ಒಂದು ವಾರಕ್ಕೊಂದ್ಸಾರಿನಾದ್ರೂ ನೀರನ್ನು ಹಾಯಿಸ್ಬೇಕಾಗುತ್ತೆ. ಇಲ್ಲ ಅಂದ್ರೆ ನಿಮಗೆ ಬರೇ ನಾವು ಮಳೆಗೆ ಆಶ್ರಿತದಲ್ಲಿ ಬೆಳಿತೀವಿ ಅಂದ್ರೆ ಯಾವ ಭತ್ತನೂ ಬೆಳೆಯಕ್ಕಾಗೋದಿಲ್ಲ. ಮಳೆ ಇಲ್ದಾಗ ನಾವು ಬೋರ್ ನೀರು ಹಾಯಿಸ್ಕೋಬೇಕಾಗುತ್ತೆ. ತೇವಾಂಶ ಇರಬೇಕು ಅಂದ್ರೆ ಇತರ ಭತ್ತಕ್ಕೆ ನೀರ್ ಕಟ್ತಾರಲ್ಲ ಗದ್ದೆಗೆ ಇತರ ಬೆಳೆಗೆ ಇಲ್ಲ ನೀರ್ ನಿಲ್ಸಿ ಬೇರೆ ಭತ್ತಕ್ಕೆ ನಾವು 2 ಇಂಚ್ ನೀರ್ ನಿಲ್ಲಿಸ್ತೀವಲ್ವಾ ಆ ರೀತಿ ನೀರ್ ನಿಲ್ಸೋ ಅವಶ್ಯಕತೆ ಇಲ್ಲ. ಮಾಮೂಲಿ ಇಳಿಜಾರು ಭೂಮಿ ರಾಗಿ ಬೆಳೆಗೆ ರಾಗಿ ಹೆಂಗ್ ನೀರ್ ಹಾಯಿಸ್ತಿರಲ್ವಾ ನೀವೊಂದು 5 ದಿನ 6 ದಿನಕ್ಕೆ ಒಮ್ಮೆ ಒಂದ್ಸಾರಿ ನೀರ್ ಹಾಯಿಸಿದ್ರೆ ಸಾಕು. ದಕ್ಷ ಅಂತ ಹೇಳ್ಬಿಟ್ಟು KMP 175 ಅಂತ ನಿಮಗೆ ಇಳುವರಿ ಚೆನ್ನಾಗಿ ಇಳುವರಿ ನಿಮಗೆ ಏನಾಗುತ್ತೆ ಆ ರೀತಿ ಬೆಳೆದಾಗ ಒಂದು 18-20 ಕ್ವಿಂಟಲ್ ಬರುತ್ತೆ ಎಕರೆಗೆ. ನೀರ್ ನಿಲ್ಸಿ ಬೆಳೆದ್ರೆ ಒಂದು 5 ಕ್ವಿಂಟಲ್ ಜಾಸ್ತಿ ಇರುತ್ತೆ. ಈ ನೀರ್ ನಿಲ್ಸ್ತಾನೆ ಇದ್ರೆ ಒಂದು 5 ಕ್ವಿಂಟಲ್ ಕಡಿಮೆ ಆಗುತ್ತೆ. ಒಳ್ಳೇದು ತುಳಸಿದಾಸ್ ಅವರೇ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಕೊನೆ ಕರೆ ಅಣ್ಣ, ಸಮಯ ಇಲ್ಲ, ಬೇಗ ಬಿರ್ರನೆ ಪ್ರಶ್ನೆ ಕೇಳ್ಬಿಡ್ಬೇಕು. ಏನ್ ಹೆಸರು? ನಮಸ್ಕಾರ ಸರ್, ಈಶ್ವರಪ್ಪ ಅಂತ ಗುಂಡ್ಲುಪೇಟೆಯಿಂದ. ಈಗ ಕೃಷಿ ಇಲಾಖೆ KVK ಅವ್ರು ಕೊಡ್ತಕ್ಕಂಥ ಸುಧಾರಿತ ತಳಿಗಳು ನಾವು ಬೆಳೆಸ್ಬಿಟ್ಟು ಅದರಿಂದ ಉತ್ಪಾದನೆ ಆಗಿರೋ ಬೀಜನ ಮರುಬಳಕೆ ಮಾಡಬಹುದಾ ಇಲ್ವಾ ಅಂತ. ಇವರೇ ಈ ಪ್ರಶ್ನೆಗೆ ಆಲ್ರೆಡಿ ಮೊದಲು ಕೂಡ ನಾವು 2-3 ಪ್ರಶ್ನೆಗಳಲ್ಲಿ ಇದೇ ಒಂದು ಪ್ರಶ್ನೆ ಇತ್ತು. ಡೆಫಿನೆಟ್ ಆಗಿ ನೀವು ಮರುಬಳಕೆ ಮಾಡ್ಕೋಬಹುದು, ಬಟ್ ಈಗ 1 ವರ್ಷದ್ದಾದ್ರೆ ಸಾಮಾನ್ಯವಾಗಿ ಬಿತ್ತನೆ ಮೊಳಕೆ ಪ್ರಮಾಣ ಚೆನ್ನಾಗೇ ಇರುತ್ತೆ. 2 ವರ್ಷದ್ದಾದ್ರೆ ನೀವು ಒಂದು 1/2 ಕೆಜಿ ಮೊಳಕೆ ಕಟ್ಬಿಟ್ಟು ಮೊಳಕೆ ಪ್ರಮಾಣವನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಮತ್ತು ನೀವು ಏನು ಆ ಬಿತ್ತನೆ ಬೀಜ ನಿಮ್ಮಲ್ಲಿ ಇವಾಗ ಇಟ್ಕೊಂಡಿದ್ದೀರಲ್ಲ ಅದರಲ್ಲಿ ಬೆರಕೆ ಇಲ್ಲ ಅನ್ನೋದನ್ನು ನೀವು ಗ್ಯಾರಂಟಿ ಮಾಡ್ಕೋಬೇಕು. ಒಳ್ಳೇದು, ಈಶ್ವರಪ್ಪನವರೇ ಅವ್ರ ಫೋನ್ ನಂಬರ್ ಹೇಳಿಸ್ತೀನಿ, ಹೆಚ್ಚಿನ ಮಾಹಿತಿ ಅವ್ರ ಕಡೆಯಿಂದಲೇ ತಗೊಂಬಿಡಿ. ಆಗ್ಬೋದೇ? ಸಮಯ ಆಗ್ತಾ ಇದೆ. ಧನ್ಯವಾದ ಸರ್. ನಿಮ್ಮ ಮೊಬೈಲ್ ನಂಬರ್ ಹೇಳ್ಬಿಡಿ ಡಾಕ್ಟರ್ ದೀಪಕ್ ಅವರೇ. ಸರ್, ನನ್ನ ಒಂದು ಮೊಬೈಲ್ ಸಂಖ್ಯೆ 9 9 4 5 7 5 7 5